ಭರತ್, ಸೈನ್ಸ್ ಪ್ರಾಜೆಕ್ಟ್ ಕಂಪ್ಲೀಟ್ ಮಾಡಿದ್ಯಾ? ಹೌದು ವರುಣ್. ಅದ್ ಹೇಗೆ ಇಷ್ಟ ಬೇಗ ಕಂಪ್ಲೀಟ್ ಮಾಡಿದೆ ಭರತ್? ವರುಣ್, ಅಂಚೆ ಚೀಟಿ ಸಂಗ್ರಹಣೆ ನನ್ನ ಹವ್ಯಾಸ. ಈ ಹವ್ಯಾಸದಿಂದ ನಾನು ಯಾವುದೇ ಒಂದು ಕೆಲಸವನ್ನ ನಿರಂತರತೆ, ಸಹನಶೀಲತೆ ಹಾಗೂ ನೈಪುಣ್ಯತೆಯಿಂದ ಮಾಡುವುದನ್ನ ಕಲ್ತಿದ್ದೀನಿ. ಈ ಹವ್ಯಾಸ ನನಗೆ ದೇಶ ವಿದೇಶಗಳ ಇತಿಹಾಸ, ಸಂಸ್ಕೃತಿ, ಪರಿಸರ ಹಾಗೂ ಇನ್ನು ಹಲವಾರು ವಿಷಯಗಳ ಬಗೆಗಿನ ಜ್ಞಾನವನ್ನು ಕೂಡ ಹೆಚ್ಚಿಸ್ತಾ ಇದೆ. ನೀನು ಕೂಡ ಹತ್ತಿರದ ಹೆಡ್ ಪೋಸ್ಟ್ ಆಫೀಸ್ನಲ್ಲಿ ಫಿಲಾಟಲಿ ಡೆಪಾಸಿಟ್ ಅಕೌಂಟ್ ತೆರೆಯಬಹುದು ಹಾಗೂ ನಿನ್ನ ಮನೆ ವಿಳಾಸಕ್ಕೆ ಅಂಚೆ ಚೀಟಿಗಳನ್ನ ಪಡೆಯಬಹುದು. ಓ ಹೌದಾ, ನಾನು ಕೂಡ ಅಂಚೆ ಚೀಟಿ ಸಂಗ್ರಹಣೆ ಹವ್ಯಾಸನ ಪ್ರಾರಂಭ ಮಾಡ್ತೀನಿ. ಈಗ ಕೇಳಿ ನಿತ್ಯ ಮೇಘ ಸಂದೇಶ. ನಮ್ಮ ಈ ಭಾಗದ ಜಿಲ್ಲೆಗಳಲ್ಲಿ ನಾಳಿನ ವಾತಾವರಣ ಹೆಂಗಿರಬಹುದಾಗ್ಯದ ಅನ್ನೋದನ್ನ ನೋಡೋಣಂತ. ಕಲಬುರಗಿ, ಬೀದರ್, ರಾಯಚೂರು, ವಿಜಯಪುರ, ಕೊಪ್ಪಳ, ಯಾದಗಿರಿ, ಬಾಗಲಕೋಟ್ ಮತ್ತು ನೆರೆಯ ಸೊಲ್ಲಾಪುರ ಜಿಲ್ಲೆಗಳು, ಅಲ್ಲದೆ ಜಹೀರಾಬಾದ್ ತಾಲೂಕಿನೊಳಗ ಮಳೆಯ ಸಾಧ್ಯತೆಗಳು 90%, ಬಳ್ಳಾರಿ ಜಿಲ್ಲೆ ಒಳಗ 75% ಅನ್ನುವಂತಹ ಸೂಚನೆಯಾದ ಬಹುತೇಕ ವ್ಯಾಪಕವಾಗಿ ಮಳೆಯಾಗುವಂತಹ ಸಾಧ್ಯತೆಗಳನ್ನು ಹಿಡಿದುಕೊಂಡು ವ್ಯಾಪಕವಾಗಿ ಮಳೆ ಆಗಬಹುದು, ಹಗುರದಿಂದ ಸಾಧಾರಣ ಮಳೆಯ ನಿರೀಕ್ಷೆಯನ್ನು ಮಾಡಬಹುದು, ಅನೇಕ ಕಡೆಗಳಲ್ಲಿ ಉತ್ತಮ ಮಳೆ ಬರಬಹುದು ಅಂತ ಹೇಳಿ ತಜ್ಞರು ತಿಳಿಸ್ತಾ ಇದ್ದಾರೆ. ಈ ಸೂಚನೆಗಳನ್ನು ಗಮನಿಸಿ ತಾವು ತಮ್ಮ ಕೃಷಿ ಚಟುವಟಿಕೆಗಳನ್ನು ಹೊಂದಾಣಿಕೆ ಮಾಡಿಕೊಳ್ಳಬೇಕು. ಇದು ಈ ಹೊತ್ತಿನ ಮೇಘ ಸಂದೇಶ. ಉತ್ತರ ಧ್ರುವದಿಂ ದಕ್ಷಿಣ ಧ್ರುವಕ್ಕೂ ಚುಂಬಕ ಗಾಳಿ. ನಿತ್ಯ ಮೇಘ ಸಂದೇಶ ಕೇಳಿದ್ರಲ್ಲ, ನಮ್ಮ ಮುಂದಿನ ಕಾರ್ಯಕ್ರಮ ತಜ್ಞವಾಣಿ ಇದೀಗ ಆರಂಭ. ತಜ್ಞವಾಣಿ ಎಲ್ಲ ರೈತ ಬಾಂಧವರಿಗೂ ನಮಸ್ಕಾರ. ಈ ನನ್ನ ಜೊತೆಗೆ ಕಲಬುರಗಿಯೊಳಗಿರುವಂತಹ ಕೃಷಿ ಮಹಾವಿದ್ಯಾಲಯದ ಬೇಸಾಯಶಾಸ್ತ್ರ ವಿಭಾಗದೊಳಗ ಸಹಾಯಕ ಪ್ರಾಧ್ಯಾಪಕರಾಗಿ ಸೇವೆ ಸಲ್ಲಿಸ್ತಾ ಇರುವಂತಹ ಡಾಕ್ಟರ್ ಮಹೇಶ್ ಪಾಟೀಲ್ ಅವರಿದ್ದಾರೆ. ಅವರನ್ನು ಮಾತಾಡಿಸಿ ಈ ಸಿರಿಧಾನ್ಯಗಳ ಮಹತ್ವ ಏನು ಅಂತ ತಿಳ್ಕೊಳ್ಳೋಣ. ತಮಗೆಲ್ಲ ಗುರುತಿರುವಂಗೆ ಇತ್ತೀಚೆಗೆ ಈ ಸಿರಿಧಾನ್ಯಗಳು ಸಾಕಷ್ಟು ಪ್ರಾಮುಖ್ಯತೆಯನ್ನು ಪಡೀತಿದೆ, ಸಾಕಷ್ಟು ಒಂದು ಪ್ರಚಾರಕ್ಕೆ ಬಂದಿರುವಂತದ್ದು. ಹಿಂಗಾಗಿ ಇತ್ತೀಚಿನ ದಿನಗಳಲ್ಲಿ ಸಾಕಷ್ಟು ನಮ್ಮ ರೈತರು ಸಹಿತ ಈ ಸಿರಿಧಾನ್ಯಗಳನ್ನ ಮತ್ತೆ ಬೆಳೆಯೋದ್ರ ಕಡೆಗೆ ತಮ್ಮ ಮನಸ್ಸನ್ನ ಮಾಡ್ಲಿತ್ತಾರೆ. ಅದಕ್ಕೆ ಮಹೇಶ್ ಪಾಟೀಲ್ ಅವ್ರನ್ನ ಮಾತಾಡ್ಸೋಣ. ನಮಸ್ಕಾರ ಮಹೇಶ್ ಪಾಟೀಲ್ ಅವರೇ. ನಮಸ್ಕಾರ. ಸರಿಗ, ಈ ಸಿರಿಧಾನ್ಯಗಳ ಒಂದು ಮಹತ್ವ ಏನಂದ್ರೆ ಇತ್ತೀಚಿನ ದಿವಸಗಳಲ್ಲಿ ಸಾಕಷ್ಟು ಒಂದು ಪ್ರಚಾರಕ್ಕೆ ಬಂದಿದೆ, ಅದಕ್ಕೆ ಈ ಸಿರಿಧಾನ್ಯಗಳ ಬಗ್ಗೆ ಸ್ವಲ್ಪ ತಿಳಿಸ್ಕೊಡ್ರಲ್ಲ. ಮೊದಲಿಗೆ ಈ ರೇಡಿಯೋ ಕೇಳುಗರಿಗೆ ನನ್ನ ಒಂದು ಧನ್ಯವಾದಗಳು ಅಂತ ಹೇಳಕ್ ಇಷ್ಟಪಡ್ತೀನಿ. ತಮಗೆ ತಿಳಿದ ಹಾಗೆ ಈ ಜಾಗತೀಕರಣದಲ್ಲಿ ನಾವು ಊಟ ಮಾಡುವುದರ ಬಗ್ಗೆ ನಾವು ಒಂದು ವಿಚಾರ ಮಾಡಿದಾಗ ನಾವು ಫಾಸ್ಟ್ ಫುಡ್ ಬಗ್ಗೆ ಏನಪ್ಪ ಅಂದ್ರೆ ಬಹಳಷ್ಟು ವಿದ್ಯಾರ್ಥಿಗಳಾಗಲಿ ಅಥವಾ ಸಾಮಾನ್ಯ ಜನರಾಗಲಿ ಅದರ ಬಗ್ಗೆ ಒಂದು ಆಸಕ್ತಿ ತೋರಿಸ್ತಿದ್ದಾರೆ. ಈ ಫಾಸ್ಟ್ ಫುಡ್ ಊಟ ಮಾಡೋದ್ರಿಂದ ಏನಾಗ್ತಿದೆ ಅಂದ್ರೆ ನಾನಾ ರೀತಿಯ ನಾನ್ ಕಮ್ಯುನಿಕೇಬಲ್ ಡಿಸೀಸಸ್ ರೋಗಗಳೇನಪ್ಪ ಅಂದ್ರೆ ಹರಡ್ತಿದೆ. ಅವು ಯಾವ್ಯಾವಪ್ಪ ಅಂದ್ರೆ ಹೈಪರ್ ಟೆನ್ಷನ್, ಶುಗರ್ ಲೆವೆಲ್ ಹೆಚ್ಚಾಗುವುದು, ಮಾನಸಿಕ ಒತ್ತಡ ಮತ್ತು ಒಬೆಸಿಟಿ. ಇದರಿಂದ ಏನಪ್ಪ ಅಂದ್ರೆ ನಮಗೆಲ್ಲ ಬಹಳಷ್ಟು ತೊಂದರೆ ಆಗ್ತಿದೆ ಮತ್ತು ನಮ್ಮ ಯುವಕರು ಏನಪ್ಪ ಅಂದ್ರೆ ನಾನಾ ರೋಗಗಳಿಗೆ ತುತ್ತಾಗ್ತಿದ್ದಾರೆ. ಇಂಥ ಒಂದು ಸಂದರ್ಭದಲ್ಲಿ ಈ ನಾವು ಮೈನರ್ ಮಿಲ್ಲೆಟ್ಸ್ ಅಥವಾ ತೃಣಧಾನ್ಯಗಳು ಏನಂತೀವಿ ಇದರದ ಒಂದು ಬಹಳಷ್ಟು ರೋಲ್ ಪ್ಲೇ ಮಾಡ್ತದೆ ಈ ಈ ಇದರಲ್ಲಿ. ಒಬ್ಬ ಹಿರಿಯರು ಹೇಳ್ತಿದ್ದಾರ, ನಮ್ಮ ಆಹಾರನೇ ಏನಾಗಿರ್ಬೇಕಂದ್ರ ಔಷಧಿ ಆಗಿರ್ಬೇಕು, ಔಷಧಿ ಆಹಾರ ಆಗಿರ್ಬಾರ್ದು. ಇಂಥ ಒಂದು ಸಂದರ್ಭದಲ್ಲಿ ಈ ತೃಣಧಾನ್ಯಗಳೇನಪ್ಪ ಅಂದ್ರೆ ಬಹಳಷ್ಟು ಪ್ರಾಮುಖ್ಯತೆ ವಹಿಸ್ತಾವ. ಅಂತಂದ್ರೆ ಯಾವ್ಯಾವ ತೃಣಧಾನ್ಯಗಳು ಅಥವಾ ಸಿರಿಧಾನ್ಯಗಳು ಅವ ಅಂತ ಸ್ವಲ್ಪ ಹೆಸರು ಹೇಳ್ಬೋದು ಸರ್? ಹಾ ಹೌದು, ಅವಶ್ಯವಾಗಿ. ನಾವು ತೃಣಧಾನ್ಯಗಳಲ್ಲಿ ಮುಖ್ಯವಾಗಿ 5 ತರದ ಒಂದು ಬೆಳೆಗಳಿವೆ. ಅವು ಏನಪ್ಪಾ ಅಂದ್ರೆ ಮೊದಲು ನವಣಿ. ಅದು ನವಣಿ ಏನಪ್ಪಾ ಅಂದ್ರೆ ನಾವು ಇಂಗ್ಲಿಷ್ ನಲ್ಲಿ ಫಾಕ್ಸ್ಟೈಲ್ ಮಿಲ್ಲೆಟ್ ಅಂತ ಹೇಳ್ತೀವಿ. ಅದಾದ ಮೇಲೆ ಬರಗು, ಆ ಬರಗು ಇಂಗ್ಲಿಷ್ ನಲ್ಲಿ ಏನಪ್ಪಾ ಅಂದ್ರೆ ನಾವು ಪ್ರೋಸೋ ಮಿಲ್ಲೆಟ್ ಅಂತ ಹೇಳ್ತೀವಿ. ಅದಾದ ಮೇಲೆ ಹರಕು, ಹರಕಕ್ಕೆ ಏನಪ್ಪಾ ಅಂದ್ರೆ ನಾವು ಇಂಗ್ಲಿಷ್ ನಲ್ಲಿ ಕೊಡೋ ಮಿಲ್ಲೆಟ್ ಅಂತ ಹೇಳ್ತೀವಿ. ಅದೇ ರೀತಿ ಸಾಮೆ, ಅದಕ್ಕೆ ಲಿಟ್ಲ್ ಮಿಲ್ಲೆಟ್ ಅಂತ ಹೇಳ್ತೀವಿ. ಇನ್ನೊಂದು ಒದಲು ಅಂತಿದೆ, ಅದಕ್ಕೆ ಬಾರ್ನ್ಯಾಡ್ ಮಿಲ್ಲೆಟ್ ಅಂತಿದೆ. ಇನ್ನೊಂದು ಏನಪ್ಪಾ ಅಂದ್ರೆ ಕೆಲವೊಬ್ಬರು ರಾಗಿನೂ ಕೂಡ ತೃಣಧಾನ್ಯದಲ್ಲೇ ಸೇರಿಸ್ತೀವಿ ನಾವು, ಅದಕ್ಕೆ ಫಿಂಗರ್ ಮಿಲ್ಲೆಟ್ ಅಂತ ಕರಿತೀವಿ. ಈ ಮುಖ್ಯವಾಗಿ ನೀವು ಮೊದಲು ಪ್ರಶ್ನೆ ಕೇಳಿದ್ದಕ್ಕೆ ಏನಪ್ಪಾ ಅಂದ್ರೆ ಇವ್ರದ್ದು ಒಂದು ಒಳ್ಳೆಯ ಒಂದು ಕ್ಯಾರೆಕ್ಟರ್ ಏನಪ್ಪಾ, ಈ ತೃಣಧಾನ್ಯಗಳಿಂದ ನಮಗೆ ಯಾವ ರೀತಿ ಅನುಕೂಲ ಆಗ್ತಿದೆ ಅದರ ಬಗ್ಗೆ ಸ್ವಲ್ಪ ನಾನು ಹೇಳಕ್ ಇಷ್ಟಪಡ್ತೀನಿ. ಈ ತೃಣಧಾನ್ಯಗಳೇನಿದೆ ಇದು ಎಲ್ಲಿ ಬೇಕಾದಲ್ಲೂ ನಾವು ಬೆಳಿ ಬೆಳಿಬಹುದು, ಅದು ಒಂದು ಮುಖ್ಯವಾದ. ಈಗ ನಾವು ಭತ್ತ ಬೆಳಿಬೇಕಾದ್ರೆ ನೀರಿರತಕ್ಕಂತ ಪ್ರದೇಶ, ಸಾಕಷ್ಟು ತೇವಾಂಶ ಇದ್ದಕ್ಕಂತ ಇದರಲ್ಲೇ ನಾವು ಭತ್ತ ಬೆಳಿಬಹುದು, ಫಲವತ್ತಾಗಿರುವಂತಹ ಭೂಮಿನೂ ಬೇಕಾಗ್ತದೆ. ಬಟ್ ಈ ತೃಣಧಾನ್ಯಗಳಿಗೆ ಹಂಗಲ್ಲ, ನಾವು ಎಲ್ಲಿ ಎಂತ ಭೂಮಿ ಇದ್ರು ಕೂಡ ತೃಣಧಾನ್ಯಗಳನ್ನು ನಾವು ಬೆಳಿಬಹುದು. ಇನ್ನೊಂದು ವಿಶೇಷತೆ ಏನಪ್ಪಾ ಅಂದ್ರೆ ಇವು ಶಾರ್ಟ್ ಡ್ಯೂರೇಷನ್ ಕ್ರಾಪ್ ಅಂತ ಹೇಳ್ತೀವಿ ನಾವು. ಇವಕ್ಕೆ ಶಾರ್ಟ್ ಡ್ಯೂರೇಷನ್ ಅಂದ್ರೆ ಬಹಳ ಬೇಗ ಏನಪ್ಪಾ ಅಂದ್ರೆ ನಾವು ರಾಶಿ ಕಟಾವು ಮಾಡಬಹುದು ಬೇರೆ ಬೆಳೆ ಕಂಪೇರ್ ಮಾಡಿದ್ರೆ. ಮತ್ತೆ ಇನ್ನೊಂದು ವಿಶೇಷತೆ ಏನಪ್ಪಾ ಅಂದ್ರೆ ಈ ಬೆಳೆಗಳ ತೃಣಧಾನ್ಯಗಳೇನಿವೆ ಇವಕ್ಕೆ ರೋಗ ಮತ್ತು ಕೀಟ ಬಾಧೆ ಕಡಿಮೆ, ರೋಗನೂ ಬರಲ್ಲ ಕೀಟನೂ ಬರಲ್ಲ. ಹೀಗಾಗಿ ರೋಗ ಬರಲಿಲ್ಲ ಕೀಟ ಬರಲಿಲ್ಲ ಅಂದ್ರೆ ನಾವು ಔಷಧಿ ಹೊಡಿಬೇಕಾಗಿಲ್ಲ, ಕೆಮಿಕಲ್ ನಾವು ಸ್ಪ್ರೇ ಮಾಡಬೇಕಾಗಿಲ್ಲ. ಅಂದ್ರೆ ಖರ್ಚು ಕಡಿಮೆ ಬರ್ತಾ, ಖರ್ಚು ಕಡಿಮೆ. ಮತ್ತೆ ಅದೇ ರೀತಿ ನಾವು ಒಂದ್ ವೇಳೆ ಈಗ ಕೆಮಿಕಲ್ ಸ್ಪ್ರೇ ಮಾಡಲಿಲ್ಲ ಅದರದಿಂದ ಏನಪ್ಪಾ ಅಂದ್ರೆ ನಮಗೆ ಬರ್ತಕ್ಕಂಥ ರೋಗಗಳು, ಈ ಕೆಮಿಕಲ್ ಸ್ಪ್ರೇ ಮಾಡಿದ್ರೆ ಅದರ ರೆಸಿಡ್ಯೂ ಉಳ್ಕೊಂಡು ಬಿಟ್ಟು ನಾವು ಅದನ್ನು ಸೇವನೆ ಮಾಡಿದಾಗ ನಾವು ನಾನಾ ರೀತಿಯಿಂದ ಒಂದು ರೋಗಗಳಿಗೆ ತುತ್ತಾಗ್ತೀವಿ. ಅಂತ ಸಂದರ್ಭದಲ್ಲಿ ನಾವು ಇವಕ್ಕೆ ಸ್ಪ್ರೇನೆ ಮಾಡಲ್ಲ, ಕೆಮಿಕಲ್ ಸ್ಪ್ರೇನೆ ಮಾಡಲ್ಲ, ಸಿಂಪರಣೆ ಮಾಡಲ್ಲ. ಹಿಂಗಾಗಿ ನಮಗೇನಪ್ಪಾ ಅಂದ್ರೆ ಯಾವುದೇ ತರಹದ ರೋಗಗಳು ಮನುಷ್ಯರಿಗೆ ಬರೋದಿಲ್ಲ. ಹಾಗಾದ್ರೆ ಈಗ ಮೊದಲು ನಾವು ಒಂದು ಇತಿಹಾಸ ನೋಡಿದ್ರೆ ಒಂದು 25-30 ವರ್ಷ 40 ವರ್ಷದಿಂದ ಹೋದ್ರೆ ನಮ್ಮ ದೇಶದಲ್ಲಿ ನಮ್ಮ ರಾಜ್ಯದಲ್ಲಿ ನಮ್ಮ ಈ ಹೈದರಾಬಾದ್ ಕರ್ನಾಟಕ ಪ್ರದೇಶದಲ್ಲಿ ಸಾಕಷ್ಟು ಈ ಸಿರಿಧಾನ್ಯಗಳು ತೃಣಧಾನ್ಯಗಳು ಇವನ್ನ ಬೆಳೀತಿದ್ರು, ಉಪಯೋಗ ಮಾಡ್ತಿದ್ರು. ಕ್ರಮೇಣವಾಗಿ ಅದರ ಪ್ರದೇಶ ಹೊರಟೋಯ್ತು, ರೈತರು ಆಮೇಲೆ ಸಾಮಾನ್ಯ ಜನರು ಉಪಯೋಗ ಮಾಡ್ತಾ ಇಲ್ಲ. ಇದು ಯಾಕೆ ಆಗಿರ್ಬೋದು ಅಂದ್ರೆ, ಇದು ಒಳ್ಳೆ ಪ್ರಶ್ನೆ ಕೇಳಿದ್ರೆ ನೀವು. ಮೊದಲು ಹಿಂದಿನ ಕಾಲದಲ್ಲಿ ನಮ್ಮ ಹಿರಿಯರು ಏನಪ್ಪ ಅಂದ್ರೆ ತೃಣಧಾನ್ಯಗಳೇ ಊಟ ಮಾಡ್ತಿದ್ರು, ಹೀಗಾಗಿ ಅವ್ರು ಬಲಿಷ್ಠರಿದ್ರು. ಬಟ್ ಕ್ರಮೇಣ ಏನಾಗಿಬಿಡ್ತಪ್ಪ ಅಂದ್ರೆ ನಮಗೆ ಮಾರ್ಕೆಟ್ ಅಲ್ಲಿ ಭತ್ತ, ಗೋಧಿ ಮತ್ತೆ ಅದೇ ರೀತಿ ಬೇರೆ ಬೆಳೆಗಳು ಹೇರಳವಾಗಿ ಸಿಗ್ಲಕ್ ಸ್ಟಾರ್ಟ್ ಮಾಡಿಬಿಟ್ಟು, ಮತ್ತ ಆ ಕಾರಣದಿಂದ ಏನಪ್ಪಾ ಅಂದ್ರೆ ತೃಣಧಾನ್ಯಗಳ ಬಳಕೆ ಕಡಿಮೆ ಆಯ್ತು. ಇನ್ನೊಂದು ವಿಷಯ ಏನಪ್ಪಾ ಅಂದ್ರೆ ಭತ್ತ ಅದೊಂದು ಸೋಷಿಯಲ್ ಇಶ್ಯೂ ಆಗಿಬಿಟ್ಟಿದೆ. ಈಗ ಯಾರಾದರೂ ತೃಣಧಾನ್ಯ ಊಟ ಮಾಡ್ತಾರೆ ಅಂದ್ರೆ ಇವರು ಬಡವರು ಅಂತ ಒಂದು ಕಲ್ಪನೆ ಕೂಡ ಸಮಾಜದಲ್ಲಿ ಬಂದ್ಬಿಡ್ತು. ಹೀಗಾಗಿ ಏನಪ್ಪಾ ಅಂದ್ರೆ ತೃಣಧಾನ್ಯಗಳಿಗೆ ಮೂಲೆ ಗುಂಪಾಗಿಬಿಟ್ಟು, ಯಾವಾಗ ಬೇಡಿಕೆ ಕಡಿಮೆ ಆಯ್ತು ರೈತರು ಬೆಳೆದು ಕಡಿಮೆ ಆಗಿಬಿಡ್ತು, ಅದನ್ನು ಕೂಡ ಸತ್ಯ. ಬೇಡಿಕೆ ಕಡಿಮೆ ಆಯ್ತು ಅಂತಂದ್ಮೇಲೆ ಮಾರ್ಕೆಟ್ ಸಿಗ್ಲಿಲ್ಲ, ಹೀಗಾಗಿ ಯಾರು ಅದಕ್ಕೆ ಬೆಳೆ ಬೆಳಲಕ್ಕ ಪ್ರಾರಂಭಿಸಲಿಲ್ಲ. ಹೀಗಾಗಿ ಇದ್ರದೊಂದು ಇನ್ನೊಂದು ವಿಶೇಷತೆ ಏನಪ್ಪಾ ಅಂದ್ರೆ ಈ ತೃಣಧಾನ್ಯಗಳದ್ದು ಇವು ಏನಪ್ಪಾ ಅಂದ್ರೆ ನಾವು ಈಗ ಭತ್ತ ಅಥವಾ ಈಗ ತೊಗರಿ, ನಮ್ಮ ಕಲಬುರಗಿಯಲ್ಲಿ ತೊಗರಿ ಬಹಳ ಬೆಳೀತಾರೆ. ಇವು ತೊಗರಿ ಏನಪ್ಪಾ ಅಂದ್ರೆ ರಾಶಿ ಮಾಡಿ ಕಟಾವಾಗಿ ರಾಶಿ ಮಾಡಿ ಮನೆಯಲ್ಲಿ ಬಹಳ ದಿವಸ ಇಡಕ್ ಆಗಂಗಿಲ್ಲ, ಯಾಕಪ್ಪಾ ಅಂದ್ರೆ ಕೀಟಗಳ ಬಾಧೆ. ಬಟ್ ಈ ತೃಣಧಾನ್ಯಗಳು ಏನದಪ್ಪಾ ಅಂದ್ರೆ ನೀವು ಬಹಳ ದಿವಸ ಏನಪ್ಪಾ ಅಂದ್ರೆ ಮನೆಯಲ್ಲಿ ಇಡಬಹುದು, ಬಹಳ ದಿವಸ ಮನೆಯಲ್ಲಿ ಇಟ್ಟ ಏನಪ್ಪಾ ಅಂದ್ರೆ ಮುಂದೂ ಊಟ ಮಾಡಬಹುದು. ಹೀಗಾಗಿ ಈ ತೃಣಧಾನ್ಯಗಳಿಗೆ ಓವರಾಲ್ ಆಗಿ ನಾವ್ ಏನ್ ಹೇಳ್ಬೋದು ಅಂದ್ರೆ ಬಡವರ ಒಂದು ಧಾನ್ಯ, ಪ್ರೋಟೀನ್ ಹೆಚ್ಚಿರುತ್ತೆ, ಮಿನರಲ್ಸ್ ಹೆಚ್ಚಿರುತ್ತದೆ. ಹೀಗಾಗಿ ನಾವು ಏನಪ್ಪಾ ಅಂದ್ರೆ ಇದನ್ನ ಬಹಳ ದಿವಸ ಇಟ್ಟು ಕೂಡ ಸೇವನೆ ಮಾಡಬಹುದು. ಈಗ ಇನ್ನೊಂದ್ ಸರ್, ಇತ್ತೀಚೆಗೆ ಬೇಡಿಕೆ ಹೆಚ್ಚಾಗಿದೆ, ಹೆಚ್ಚಾಗಿರೋದ್ರಿಂದ ಮತ್ತೆ ನಮ್ಮ ರೈತರು ಇದನ್ನ ಬೆಳೀಲಿಕ್ಕೆ ಅಲ್ಲಿ ಪ್ರಾರಂಭ ಮಾಡ್ಯಾರ. ಆದ್ರೆ ನಾವು ಅಲ್ಲಿ ನೋಡಿದ್ರೆ ಇನ್ನೊಂದ್ ಏನ್ ಕಂಡು ಬರ್ಲಿತ್ತ, ರೈತರು ಮಾರಾಟ ಮಾಡ್ತಾ ಇರ್ತಾರೆ, ತಾವು ಉಪಯೋಗ ಮಾಡೋದು ಕಡಿಮೆ ಆಗಿದೆ ಅಂತ ಅನಿಸ್ತದೆ. ಇದ್ರ ಬಗ್ಗೆ ತಾವು ರೈತರಿಗೆ ಏನ್ ಹೇಳಿಕ್ ಇಷ್ಟಪಡ್ತಾರೆ? ನೀವು ಹೇಳಿದ್ ಕರೆಕ್ಟ್ ಇದೆ. ಈಗ ಇತ್ತೀಚೆಗಡೆ ನಮ್ಮ ಕಾಲೇಜಿಗೆ ಅಲ್ಲಿ ಅಥವಾ ನಮ್ಮ ಕೃಷಿ ವಿಜ್ಞಾನ ಕೇಂದ್ರಕ್ಕೆ ರೈತರು ಇದ್ರ ಬಗ್ಗೆ ಬಹಳಷ್ಟು ಚರ್ಚೆ ಮಾಡ್ತಿದ್ದಾರೆ, ಬಂದು ಕೇಳಿದ ಮಾಹಿತಿನೂ ಪಡ್ಕೋತಿದ್ದಾರೆ. ನನಗೆ ತಿಳಿದ ಮಟ್ಟಿಗೆ ಈ ತೃಣಧಾನ್ಯಗಳದ್ದು ಏನಪ್ಪಾ ಒಂದು ಸಮಸ್ಯೆ ಅಂದ್ರೆ ಹಾರ್ವೆಸ್ಟ್ ಮಾಡಿದ್ಮೇಲೆ ಅದನ್ನ ನಾವು ಗಿರಣಿಯಲ್ಲಿ ಅದನ್ನು ಹೊಡಿಬೇಕಾಯ್ತದೆ. ಆ ಗಿರಣಿಗಳು ಸಿಗ್ತಾ ಇಲ್ಲ, ಪ್ರೊಸೆಸ್ ಮಾಡಬೇಕು, ಅದು ಸಿಗ್ತಾ ಇಲ್ಲ. ಅದಕ್ಕೆ ನಮ್ಮ ಕೃಷಿ ವಿಜ್ಞಾನದ ಕೇಂದ್ರದಲ್ಲಿ ಅದೊಂದು ಘಟಕ ಹಾಕಿದ್ದಾರೆ. ರೈತರು ಬಂದ ಏನಪ್ಪಾ ಅಂದ್ರೆ ಅಲ್ಲಿ ತಮ್ಮ ಒಂದು ಇದನ್ನು ಹೊಡ್ಕೋಬಹುದು. ಅಂದ್ರೆ ಯಾವ್ಯಾವ ತರಬಹುದು ಸರ್? ತೃಣಧಾನ್ಯಗಳು ಅಷ್ಟು ತರಬಹುದು. ತೃಣಧಾನ್ಯ ನವಣಿ ಆಗ್ಬಹುದು, ಹರಕ್ ಆಗ್ಬಹುದು, ಬರ್ಗ್ ಆಗ್ಬಹುದು, ತಂದೇನಪ್ಪ ಅಂದ್ರೆ ತಾವು ಇದು ಮಾಡ್ಕೋಬಹುದು. ಯಾಕಂದ್ರೆ ತಾವು ಹೇಳಿದಂಗೆ ಅದ್ರ ಮೇಲಿರುವಂತ ಪದರು ಬಹಳ ಗಟ್ಟಿಯಾಗಿರುತ್ತದೆ, ಆದ್ರೆ ಅದು ತೆಗೆದು ಊಟ ಮಾಡಬಹುದು. ನೇರವಾಗಿ ಹಂಗೆ ಊಟ ಮಾಡ್ಲಿಕ್ಕೆ ಬರೋದಿಲ್ಲ. ಅದಕ್ಕೆ ಅದನ್ನೇನಪ್ಪಾ ಅಂದ್ರೆ ಅದು ಮೊದಲಿನ ಬಂದಿಲ್ಲಲ್ಲ, ಹೀಗಾಗಿ ಯಾವುದು ಪ್ರೊಸೆಸಿಂಗ್ ಯೂನಿಟ್ ಎಲ್ಲಿ ಇಲ್ಲ. ಯಾಕಂದ್ರೆ ನಾವು ಚಿಕ್ಕವರಿಂದ ನೋಡಿದಂಗೆ ಈ ಸಾವಿಯನ್ನ ಒಡಿಬೇಕು ಅಂತಂದ್ರೆ ಒಂದು ಚರ್ಮದ ಒಂದು ಇದು ಬರ್ತಾ ಇತ್ತು, ಸಪ್ಪೆಯನ್ನ ತೆಗೆದು ಬೀಸೋ ಕಲ್ಲೊಳಗೆ ಅದು ಹಾಕಿ ಆಮೇಲೆ ಅದಕ್ಕಿಂತ ಮೊದಲು ಆ ಸಾವಿಯನ್ನ ಮಣ್ಣಿನಿಂದ ಬೂದಿಯಿಂದ ಅದನ್ನ ಲೇಪನ ಮಾಡಿ ಒಣಗಿಸಿ ಆಮೇಲೆ ಸೇವನೆ ಮಾಡ್ತಿದ್ರು, ಅದನ್ನ ಒಡಿತಾ ಇದ್ರು. ಈಗ ಅದೇ ಸಮಸ್ಯೆ ಆಗಿದೆ. ಅದಕ್ಕೆ ಏನಪ್ಪಾ ಅಂದ್ರೆ ಈಗ ಕೆಲವು ಪ್ರೈವೇಟ್ ಎಂಟರ್ಪ್ರೈಸಸ್ ಕೂಡ ಅದು ಒಂದ್ ಒಡಿತಕ್ಕಂತ ಒಂದು ಮಷಿನ್ಗಳನ್ನು ಕೂಡ ಹಾಕ್ತಿದಾರೆ. ಹೀಗಾಗಿ ಈಗ ಬೇಡಿಕೆ ಹೆಚ್ಚಾದ್ರೆ ಇದೆಲ್ಲ ಬಂದ್ಬಿಡುತ್ತೆ ತಾನೆ. ಹೌದ್ರಿ, ಬೇಡಿಕೆನೆ ಹೆಚ್ಚಾಗಬೇಕು, ರೈತರು ಬೆಳೆದು ರೈತರು ಬೆಳೀತಿದಾರೆ, ಅದೇನಿಲ್ಲ, ಎಲ್ಲರ ಕೈಗೆ ಅವೇರ್ನೆಸ್ ಆಗಿದೆ ಆಲ್ರೆಡಿ. ಬಟ್ ಈ ಪ್ರೊಸೆಸಿಂಗ್ ಯೂನಿಟ್ ಕಡಿಮೆ, ಶಾರ್ಟೇಜ್ ಆಗಿದೆ. ಈಗ ನಿಮ್ಮಲ್ಲಿ ಏನು ಯೂನಿಟ್ ಹಾಕಿವಂದ್ರೆ ಕೃಷಿ ವಿಜ್ಞಾನ ಕೇಂದ್ರದೊಳಗೆ, ಮತ್ತೆ ಯಾವ ಟೈಮು ಹೆಂಗೆ, ಮತ್ತೆ ಏನ್ ಕೆಜಿ ಲೆಕ್ಕದ ಮೇಲೆ ಅವರಿಗೆ ಕುಂಟಲ್ ಲೆಕ್ಕದ ಮೇಲೆ ಚಾರ್ಜ್ ಮಾಡ್ತಾರೆ ಹೆಂಗ? ಕೃಷಿ ವಿಜ್ಞಾನದಲ್ಲಿ ಕೇಂದ್ರದಲ್ಲಿ ಅದೇನಿಂಗ್ ಡೆಮೋಗೋಸ್ಕರ, ಡೆಮೋ ಅಂದ್ರೆ ಪ್ರಾತ್ಯಕ್ಷಿಕೆ ಸಲುವಾಗಿದೆ. ಮತ್ತೆ ಅದರದಿಂದ ಅದೇನಪ್ಪ ಅಂದ್ರೆ ತಾವು ಒಂದು ವೇಳೆ ಆಸಕ್ತಿ ಇದ್ರೆ ಏನಪ್ಪ ಅಂದ್ರೆ ಅದು ಯೂನಿಟ್ ನೋಡ್ಕೊಂಡು ಬಂದು ನೋಡ್ಕೊಂಡು ಹೋಗಿ ಅದೇ ತರ ಯೂನಿಟ್ ಅನ್ನು ತಾವು ಹಾಕಬಹುದು, ಅವರು ಹಾಕಬಹುದು ಜನರು. ಅದಕ್ಕೆ ಹೆಚ್ಚು ಖರ್ಚು ಬರೋದಿಲ್ಲ, ಖರ್ಚೇನು ಬರುವುದಿಲ್ಲ ಅದರ ಬಗ್ಗೆ. ಅಂದ್ರೆ ರೈತರು ಬರ್ತಾ ಇದ್ರೆ ಸರ್ ಹಾಕ್ಲಿಕ್ಕೆ? ಹಾ, ಬರ್ತಿದಾರೆ. ಇದು ಅವೇರ್ನೆಸ್ ಕ್ರಿಯೇಟ್ ಆಗಿದೆ ಅಲ್ರಿ, ಹಿಂಗಾಗಿ ರೈತರು ಬೇಡಿಕೆ ಬಹಳಷ್ಟಾಗಿದೆ. ಹೌದು, ಬೇಡಿಕೆ ಆಗಿದೆ. ಈಗ ಮಹೇಶ್ ಪಟ್ಲವರ, ಈಗ ಬೇಡಿಕೆ ಆಗ್ಯದಂತಂದ್ಮೇಲೆ ಅದ್ರ ಬೀಜಗಳು ಬೇಕು, ಹೊಸ ಹೊಸ ತಳಿ ಬೇಕು, ಅದ್ರ ಮೇಲೆ ಸಂಶೋಧನೆ ಆಗ್ಬೇಕು. ಇದ್ರ ಬಗ್ಗೆ ಮತ್ತೆ ಬೀಜಗಳು ಏನಾದರೂ ನಿಮ್ಮ ಕೃಷಿ ಕಾಲೇಜ್ ಆಗಲಿ ಅಥವಾ ಕೃಷಿ ವಿಜ್ಞಾನ ಕೇಂದ್ರ ಇಲ್ಲಿ ಏನಾದ್ರೂ ಬೀಜಗಳ ಲಭ್ಯತೆ ಇರ್ತದಂತ ಹೆಂಗೆ? ಬೀಜ ಈಗ ಬೇಡಿಕೆ ಆದಂಗ ಬೆಳೆನೂ ಕೂಡ ರೈತರು ಬಹಳಷ್ಟು ಬೆಳೀತಿದ್ದಾರೆ. ಈಗ ನಮ್ಮ ಹತ್ರ ಬಂದ್ರೆ ನಾವು ಅವ್ರು ಎಲ್ಲಿ ಬೀಜ ಸಿಗುತ್ತೆ ಅಂತ ಹೇಳ್ತೀವಿ ನಾವು ಅವ್ರಿಗೆ. ನಮ್ಮ ಹತ್ರ ಬಂದ ಏನಪ್ಪ ಅಂದ್ರೆ ಬೀಜದ ಮಾಹಿತಿ ಯಾರ ಕಡೆ ಬೀಜ ಸಿಗುತ್ತೆ ಅಂತ ಅವ್ರು ರೈತರದ ಒಂದು ಮೊಬೈಲ್ ನಂಬರ್ನು ಕೂಡ ನಾವು ಕೊಡ್ತೀವಿ. ಆಯ್ತು, ನಮ್ಮ ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ಕೂಡ ಕೆಲವೊಬ್ಬರಿಗೆ ಕೊಡಬಹುದು ಡೆಮೋ ಆಗಿ, ಬಟ್ ವಾಸ್ಟ್ ಏರಿಯಾ ಕೊಡ್ಲಿಕ್ಕೆ ಆಗೋದಿಲ್ಲ. ಬಟ್ ನಾವೇನಪ್ಪ ಅಂದ್ರೆ ಯಾರು ರೈತರು ಬೆಳೆದಿದಾರಲ್ಲ ಅವ್ರ ಕಾಂಟ್ಯಾಕ್ಟ್ ನಂಬರ್ ಇದೆ ನಮ್ಗಡೆ, ಅವ್ರು ಬಂದು ಒಂದ್ ವೇಳೆ ನಮ್ಗೆ ದೂರವಾಣಿ ಮುಖಾಂತರ ಕಾಲ್ ಮಾಡಿದಾಗೂ ಕೂಡ ಅವ್ರ ನಂಬರ್ ಕೊಟ್ಟು ಇದು ಮಾಡಬಹುದು. ಸರಿಗೆ ಇದ್ರೊಳಗೆ ಮತ್ತೆ ಒಳ್ಳೆ ತಳಿಗಳು ಯಾವ ಅದಾವ? ನೀವು ಆಗಲೆ ಒಂದು ಐದು ಹೇಳಿದ್ರಲ್ಲ, ಅದ್ರೊಳಗೆ ತಳಿಗಳ ಬಗ್ಗೆ ಯಾವ ಅಂತ ಸ್ವಲ್ಪ ಹೇಳ್ಬೋದು? ತಳಿಗಳಂದ್ರೆ ಈಗ ನಾವು ಬೇರೆ ಬೇರೆ ಬೆಳೆಗೆ ಈಗ ಐದು ತೃಣಧಾನ್ಯಗಳು ಹೇಳ್ದ, ಆ ಐದು ತೃಣಧಾನ್ಯಗಳಿಗೆ ಬೇರೆ ಬೇರೆ ವೆರೈಟಿಗಳು ಅದಾವ. ಅದಕ್ಕೆ ಈಗ ನಾವು ಒಂದ್ ವೇಳೆ ಈಗ ನವಣಿ ತಗೊಂಡಿವಿ. ನವಣಿದಾಗ ಏನಪ್ಪಾ ಅಂದ್ರೆ ಈಗ ನಮ್ಮ ಈ ಭಾಗದಾಗ ಏನಪ್ಪ ಅಂದ್ರೆ HMT 100-1 ಅಂತಿದೆ, ಮತ್ತೆ ಅದೇ ರೀತಿ SIA 2644 ಅಂತಿದೆ, ಇದು ನವಣಿಯಲ್ಲಿದೆ. ಅದೇ ರೀತಿ ನೀವು ಬರಗು ತಗೊಂಡಾಗ ಅಲ್ಲಿ ಏನಪ್ಪಾ ಅಂದ್ರೆ GPUP 21 ಅಂತಿದೆ, ಮತ್ತೆ ಪ್ರತಾಪ್ ಚಿನ್ನಂ 1 ಅಂತಿದೆ, ಮತ್ತೆ ಇನ್ನೊಂದು TNAU 245 ಅಂತಿದೆ. ಈ ರೀತಿ ಬೇರೆ ಬೇರೆ ತಳಿಗಳಿಗೆ ಬೇರೆ ಬೇರೆ ಇದೆ. ಮತ್ತೆ ಅದೇ ರೀತಿ ಹರಕು ತಗೊಂಡಾಗ ಕೂಡ ಅಲ್ಲಿ JAWAR CODO 48 ಅಂತಿದೆ, KK 2 ಅಂತಿದೆ, ಮತ್ತೆ RBK 155 ಅಂತಿದೆ. ಈ ತರ ಏನಪ್ಪಾ ಅಂದ್ರೆ ನಾವು ಬೇರೆ ಬೇರೆ ತಳಿಗಳಿದೆ, ಅವು ಏನಪ್ಪಾ ಅಂದ್ರೆ ಬೆಳಿಬಹುದು. ಈಗ ಮಹೇಶ್ವರ, ಈಗ ನಮ್ಮ ಭಾಗದಲ್ಲಿ ಅವೇರ್ನೆಸ್ ಕ್ರಿಯೆಗೆ ರೈತರು ಬೆಳೀತಾ ಇದ್ರೆ, ನಮ್ಮ ರಾಜ್ಯದ ಬೇರೆ ಪ್ರದೇಶಗಳಲ್ಲೂ ಸಹಿತ ಇದ್ರೆ ಅವೇರ್ನೆಸ್ ಆಗಿದೆ, ಮತ್ತೆ ಬೇರೆ ರಾಜ್ಯಗಳಲ್ಲೂ ಆಗಿದೆ ಅಂತ ಹೆಂಗೆ? ಹಾ, ಇದು ಸುಮಾರು ನೋಡಿ, ಈಗ ನಾ ನವಣಿ ಬಗ್ಗೆ ಹೇಳ್ತೀನಿ. ಚೀನಾದಲ್ಲಿ ಮೂರನೇ ಅತ್ಯಂತ ಪ್ರಮುಖ ಬೆಳೆ ಯಾವ್ದಪ್ಪ ಅಂದ್ರೆ ನವಣಿ ಇದೆ. ಅಷ್ಟು ಬೆಳೀತಾರಂದ್ರೆ ಜನ ಉಪಯೋಗ ಮಾಡ್ತಾರೆ. ಸುಮಾರು 17% ಚೈನಾದ ಪಾಪ್ಯುಲೇಷನ್ ಏನಪ್ಪಾ ಅಂದ್ರೆ ಅವರು ನವಣಿನೇ ಊಟ ಮಾಡ್ತಾರೆ. ಹಾ, ಅಲ್ಲಿ ಫಸ್ಟ್ ಭತ್ತ, ಆಮೇಲೆ ಗೋಧಿ. ಗೋಧಿ ಆದ ತಕ್ಷಣ ಮುಖ್ಯವಾದ ಬೆಳೆ ಅಂದ್ರೆ ನವಣಿ. ಇದನ್ನ ಸ್ಟೇಪಲ್ ಫುಡ್ ಅಂತ ಅನ್ಬೋದು. ಅವರು 17% ಜನ ಏನಪ್ಪ ಅಂದ್ರೆ ಅದನ್ನ ಊಟ ಮಾಡ್ತಾರೆ. ಮತ್ತೆ ಅದಲ್ದೇನೆ ಇದನ್ನಪ್ಪ ಅಂದ್ರೆ ಕೋಳಿ ಫಾರ್ಮಿಗೆ ಅಥವಾ ದನಗಳಿಗೂ ಕೂಡ ಅದರದ ಮೇವನ್ನು ಹಾಕಬಹುದು. ಮತ್ತೆ ಇದು ಧಾನ್ಯಗಳೇನಿದೆ ಅವು ಕೋಳಿ ಫಾರ್ಮ್ ಅಲ್ಲಿ ಕೂಡ ಚೆನ್ನಾಗಿ ಆಹಾರವಾಗಿ ಯೂಸ್ ಮಾಡ್ತಾರೆ. ಮತ್ತೆ ಬೇರೆ ಯಾವ ದೇಶಗಳಲ್ಲಿ ಒಂದು ತೃಣಧಾನ್ಯಗಳನ್ನ ಬೆಳೀತಾ ಇದ್ರೆ ಏನಾರ ಹೇಳ್ಬೋದು? ಹಾ, ಅದು ಈಗ ನಾನು ನೋಡ್ರಿ, ಬೇರೆ ಬೇರೆ ಬೆಳೆ ಏನಪ್ಪಾ ಅಂದ್ರೆ ಬೇರೆ ಬೇರೆ ದೇಶದಲ್ಲಿ ಬೆಳೀತಾರೆ. ಈಗ ನಾವು ನವಣಿನೇ ತಗೊಂಡಿವಿ. ನವಣಿ ಏನಪ್ಪಾ ಅಂದ್ರೆ ಚೈನಾ, ಕೊರಿಯಾ, ಜಪಾನ್, ಅಫ್ಘಾನಿಸ್ತಾನ, ಸಿರಿಯಾ, ಸೌತ್ ಆಫ್ರಿಕಾ, ಮತ್ತೆ ನಮ್ಮ ದೇಶದಲ್ಲಿನೂ ಕೂಡ ಬೆಳೆ ಬೆಳೀತಾರೆ. ಈಗ ನಮ್ಮ ದೇಶದಾಗೆ ತಗೊಂಡಾಗ ಏನಪ್ಪಾ ಅಂದ್ರೆ ಇವು ಏನಪ್ಪಾ ಅಂದ್ರೆ ಎಲ್ಲಿ ಸ್ಪೆಷಲಿ ನಮ್ಮ ಕೆಲವೊಂದು ಭಾಗಗಳಾದ ಬಿಹಾರ, ತಮಿಳ್ನಾಡು, ಮಹಾರಾಷ್ಟ್ರ, ಆಂಧ್ರ ಪ್ರದೇಶ, ನಮ್ಮ ರಾಜ್ಯ ಕರ್ನಾಟಕದಲ್ಲಿ ಕೂಡ ಏನಪ್ಪಾ ಅಂದ್ರೆ ಬರಗು, ನವಣಿ ಈ ಬೆಳೆಗಳನ್ನ ಬೆಳೀತಿದ್ದಾರೆ. ಆಮೇಲೆ ಆಗಲೇ ಹೇಳಿದ್ರೆ ಸಾಕಷ್ಟು ಇದು ನಮಗೆ ಪೋಷಕಾಂಶಗಳನ್ನು ಕೊಡ್ತಾ ಮತ್ತೆ ಮೆಡಿಸಿನಲ್ ವ್ಯಾಲ್ಯೂ ಸಹ ಸಾಕಷ್ಟು ಇದೆ ಅಂತ ಹೇಳಿದ್ರು. ಹೌದೌದೌದು. ಇದಕ್ಕೆ ಒಂದು ಉದಾಹರಣೆಯಾಗಿ ಹೇಳಬೇಕಾದ್ರೆ ಈ ನಮ್ಮ ತೃಣಧಾನ್ಯಗಳಲ್ಲಿ ಇರತಕ್ಕಂತ ಒಂದು ಪ್ರೋಟೀನ್ ಎಷ್ಟಿದೆ ಅಂದ್ರೆ, ಒಂದ್ ವೇಳೆ ನಾವು ರೈಸ್ ಭತ್ತದ ಜೊತೆ ಕಂಪೇರ್ ಮಾಡಿದಾಗ ಸುಮಾರು 8 times ಏನಪ್ಪ ಅಂದ್ರೆ ಹೆಚ್ಚು ಕ್ಯಾಲ್ಸಿಯಂ ಇದೆ. 8 times ಭತ್ತದಲ್ಲಿ ಇರತಕ್ಕಂತ ಕ್ಯಾಲ್ಸಿಯಂ ಕಿಂತ 8 times ಇದರಲ್ಲಿ ಹೆಚ್ಚಿದೆ, ಸ್ಪೆಷಲಿ ಏನಪ್ಪಾ ಅಂದ್ರೆ ರಾಗಿಯಲ್ಲಿ. ಮತ್ತೆ ಅದೇ ರೀತಿ ಏನಪ್ಪಾ ಅಂದ್ರೆ 4 times ಮಿನರಲ್ಸ್ ಹೆಚ್ಚಿದೆ. ಅದೇ ರೀತಿ ಏನಪ್ಪಾ ಅಂದ್ರೆ 2 times ಏನಪ್ಪಾ ಅಂದ್ರೆ ಫಾಸ್ಫರಸ್ ಪಿ ಕಂಟೆಂಟ್ ಹೆಚ್ಚಿದೆ. ಹೀಗಾಗಿ ಈ ಎಲ್ಲಾ ದೃಷ್ಟಿಕೋನ ನೋಡಿ ಇಟ್ಕೊಂಡಾಗ ಇದೊಂದು ಹೋಲಿಸ್ಟಿಕ್ ಫುಡ್ ಅಂತ ಹೇಳ್ಬಹುದು ರೈತರಿಗೆ. ಸರ್, ಕೊನೆಯದಾಗಿ ನಮ್ಮ ರೈತ ಬಾಂಧವರಿಗೆ ಮತ್ತು ಸಾರ್ವಜನಿಕರಿಗೆ ಏನು ಈ ತೃಣಧಾನ್ಯದ ಬಗ್ಗೆ ತಾವು ಒಂದು ವಿಷಯ ತಿಳಿಸಲಿಕ್ಕೆ ಇಷ್ಟಪಡ್ತಾರೆ? ಈ ಕಾಂಪಿಟೇಟಿವ್ ವರ್ಲ್ಡ್ ಇದೆ ಇಲ್ಲಿ. ಮತ್ತೆ ಇಲ್ಲಿ ಏನಪ್ಪಾ ಅಂದ್ರೆ ಕೆಮಿಕಲ್ ಸ್ಪ್ರೇ ಆಗ್ಬಹುದು, ಕೀಟನಾಶಕಗಳಾಗಬಹುದು, ಕಳೆನಾಶಕಗಳಾಗಬಹುದು, ಇವೆಲ್ಲ ಸಿಕ್ಕಾಪಟ್ಟಿ ಯೂಸ್ ಮಾಡ್ತಿದೀವಿ. ಇದರಿಂದ ಏನಪ್ಪಾ ಅಂದ್ರೆ ನಾವು ನಾನಾ ರೋಗಗಳಿಗೆ ತುತ್ತಾಗ್ತಿದೀವಿ, ಮತ್ತೆ ಖರ್ಚುನು ಕೂಡ ಹೆಚ್ಚಾಗ್ತಿದೆ, ರೈತರು ಕೂಡ ತೊಂದರೆಯಲ್ಲಿ ಸಿಕ್ಕಾಕೋತಿದ್ದಾರೆ. ಅಂತ ಸಂದರ್ಭದಲ್ಲಿ ನಾವೇನದಪ್ಪ ಅಂದ್ರೆ ಒಂದ್ ವೇಳೆ ಈ ತೃಣಧಾನ್ಯಗಳು ಬೆಳೆದ್ರೆ ಇದ್ರದಿಂದ ಮೊದಲನೇ ಲಾಭ ಆಗ್ತಕ್ಕಂಥದ್ದು ಏನಪ್ಪ ರೈತರಿಗೆ ಅಂದ್ರೆ ಖರ್ಚು ಕಡಿಮೆ. ಯಾಕಂದ್ರೆ ಇದರಲ್ಲಿ ಯಾವುದೇ ರೀತಿ ಸಿಂಪಡಣೆ ಇಲ್ಲ, ಕೀಟನಾಶಕಗಳಿಗೆ ಸ್ಪ್ರೇ ಮಾಡಬೇಕಾಗಿಲ್ಲ, ಗೊಬ್ಬರ ಹೆಚ್ಚಿಗೆ ಬೇಕಾಗಿಲ್ಲ, ಗೊಬ್ಬರ ಹೆಚ್ಚಿಗೆ ಹಾಕಬೇಕಾಗಿಲ್ಲ. ಸಾಮಾನ್ಯವಾದ ಭೂಮಿಯಲ್ಲಿ ನಾವೇನಪ್ಪ ಅಂದ್ರೆ ಈ ಬೆಳೆಯನ್ನ ಬೆಳಿಬಹುದು. ಅದೇ ರೀತಿ ಇನ್ನೊಂದು ಏನಪ್ಪ ಅಂದ್ರೆ ನ್ಯೂಟ್ರಿಷನಲ್ಲಿ ಏನಪ್ಪಾ ಅಂದ್ರೆ ಇದೊಂದು ಒಳ್ಳೆ ಆಹಾರ, ಪೋಷಕಾಂಶ ಸಾಕಷ್ಟು ಸಾಕಷ್ಟಿದೆ. ಅದಕ್ಕೆ ಏನಪ್ಪಾ ಅಂದ್ರೆ ಈ BP ಶುಗರ್ ಇದ್ದವ್ರಿಗೆ ಏನಪ್ಪಾ ಅಂದ್ರೆ ಇದು ಒಂದು ಒಳ್ಳೆ ಆಹಾರ ಅಂತ ಹೇಳಬಹುದು. ಹೀಗೆ ಎಲ್ಲಾ ತೃಣಧಾನ್ಯಗಳು ಶುಗರ್ ಇದ್ದವರಿಗೆ, ಮಧುಮೇಹ ಅಂತ ಹೇಳ್ತೀವಿ ಅಂತ ರೋಗಿಗಳಿಗೆ ಇರ್ತಕ್ಕಂತ ಅವರಿಗೆ ಏನಪ್ಪಾ ಅಂದ್ರೆ ಇದೊಂದು ಒಳ್ಳೆ ಆಹಾರ. ಮತ್ತೆ ಇದರಲ್ಲಿ ಫೈಬರ್ ಕಂಟೆಂಟ್ ಹೆಚ್ಚಿದೆ. ಈ ರೀತಿ ಫೈಬರ್ ಕಂಟೆಂಟ್ ಊಟ ಮಾಡಿದ್ರೆ ನಮ್ಗೆ ಆಗ್ತಕ್ಕಂತ ಕಾನ್ಸ್ಟಿಪೇಶನ್, ಆ ರೀತಿ ರೋಗಗಳನ್ನು ಕೂಡ ನಾವು ತಡೆಗಟ್ಟಬಹುದು. ಒಳ್ಳೇದು ಡಾಕ್ಟರ್ ಮಹೇಶ್ ಪಾಟೀಲ್ ಅವರ ಇಲ್ಲಿವರೆಗೆ ಈ ಸಿರಿಧಾನ್ಯಗಳ ಮಹತ್ವ ಏನದ, ನಮ್ಮ ರೈತರು ಅವನ್ನ ಯಾವ ರೀತಿ ಉಪಯೋಗ ಉಪಯೋಗ ಮಾಡಿದ್ರೆ ಅವರ ಆರೋಗ್ಯ ಸುಧಾರಣೆ ಮಾಡ್ಲಿಕ್ಕೆ ಆಗ್ತದೆ. ಆಮೇಲೆ ಅವರು ಉಪಯೋಗ ಮಾಡಿ ಹೆಚ್ಚಾಗಿದ್ದನ್ನ ಮಾರಾಟ ಮಾಡಿದ್ರೆ ಜನರ ಒಂದು ಆರೋಗ್ಯ ಸುಧಾರಣೆ ಮಾಡ್ಲಿಕ್ಕೆ ಸಾಧ್ಯ ಅನ್ನೋದ್ರ ಬಗ್ಗೆ ಸಾಕಷ್ಟು ಮಾಹಿತಿ ಮಾಡಿಕೊಟ್ರಿ. ಈಗ ನಮ್ಮ ರೈತ ಬಂಧುವರು ತಮ್ಮನ್ನ ಸಂಪರ್ಕ ಮಾಡಬೇಕು, ತಮ್ಮ ಜೊತೆಗೆ ಮಾತಾಡಬೇಕು, ಇನ್ನು ಹೆಚ್ಚಿನ ಮಾಹಿತಿ ಮಾಡ್ಕೊಳ್ಬೇಕು ಅಂತಂದ್ರೆ ತಮ್ಮ ಮೊಬೈಲ್ ನಂಬರ್ ಹೇಳ್ಬೋದು ಸರ್? ಆಯ್ತಾಯ್ತು. 900-842-8902. ರೈತ ಬಂಧುವರೇ, ಮಹೇಶ್ ಪಾಟೀಲ್ ಅವರ ಮೊಬೈಲ್ ನಂಬರ್ ನಾ ಇನ್ನೊಂದ್ಸಲ ಹೇಳ್ತೀನಿ ನೋಡ್ರಿ, 900-842-8902 9008-42-8902 ಈ ಮೊಬೈಲ್ ನಂಬರ್ಗೆ ನೀವು ಮಾತಾಡಿ ಸಿರಿಧಾನ್ಯಗಳ ಬಗ್ಗೆ ಸಾಕಷ್ಟು ಮಾಹಿತಿಯನ್ನ ಮಹೇಶ್ ಪಾಟೀಲ್ ಅವರಿಂದ ಪಡ್ಕೊಳ್ಬಹುದು. ಇದುವರೆಗೆ ಸಾಕಷ್ಟು ಮಾಹಿತಿ ಮಾಡಿಕೊಟ್ಟಿದ್ದಕ್ಕೆ ಆಕಾಶವಾಣಿ ಪರವಾಗಿ ಮತ್ತೆ ಎಲ್ಲ ರೈತ ಬಾಂಧವರ ಪರವಾಗಿ ಮಹೇಶ್ ಪಾಟೀಲ್ ಅವರಿಗೆ ಧನ್ಯವಾದ ಹೇಳ್ತಿದ್ದೇನೆ. ನಮಸ್ಕಾರ ಸರ್. ಎಲ್ಲ ಆಕಾಶವಾಣಿ ಕೇಳುಗರಿಗೆ ನನ್ನ ಧನ್ಯವಾದಗಳು. ಈಗ ಕೇಳಿ ಗ್ರಾಮೀಣ ಕುಟುಂಬದವರಿಗೆ ಸಲಹೆಗಳು. ಶುಭಕ ಪರಾಜಣ, ಏನ್ ನಡೆದವ? ಏನು ಇವ ಕೆಲಸ ನಡೆದ ನೋಡಪ್ಪ, ಹಬ್ಬ ಚಾಲು ಆಗ್ಯದ, ಮಳಿ ಒಂದು ಬಿಡವಲ್ದಾಗ್ಯದ, ಹಂಗ ನಡೆದ ನೋಡ್ ಕೆಲಸ. ಮತ್ತೆ ಅಲ್ಲ, ಮಳಿ ಬರಲಾರ್ದಾಗ ಮಳಿ ಬಂದಿಲ್ಲ ಅಂತ, ಮಳಿ ಬಂದಾಗ ಮಳಿ ಬಿಡವಲ್ದು ಅಂತ. ಅದು ಮಳಿ ಯಾರ್ಯಾರು ಮಾತಾರ, ಹೆಂಗ್ ಕೇಳಬೇಕು, ಅದಕ್ಕೂ ಕನ್ಫ್ಯೂಸ್ ಅದ. ಖರೆ ಅದ ಬಿಡು ರಜಣ, ಈಗ ಮಳಿ ಬೇಕನ್ಸದಪ್ಪ, ಬಹಳ ಹತ್ತು ಕೂಡಲೇ ಏನ್ ಬ್ಯಾಸರಪ್ಪ ಇದ್ದು ಮಳಿ ಅಂತ ನಂಗ ಆಗ್ತದ. ಮನುಷ್ಯಾಗ ಯಾವ್ದನ್ನು ತಡೆಯಂಗಿಲ್ಲ ನೋಡು. ಇನ್ನು ಮಳಿ ಹೆಂಗ್ ಮಾತು ಕೇಳಬೇಕು? ಖರೆ ಅದ ಯಾರ, ನಮ್ಮ ಮನೇನ್ ಮಂದಿನೇ ಕೇಳಂಗಿಲ್ಲಪ್ಪ ಇನ್ನು ಮಳಿ ಏನ್ ಕೇಳಬೇಕು. ಅದಕ್ಕೆ ಏನ್ ಮಾಡ, ಮಳಿ ಬರಲಾಗ್ಯದ ಅಂತೇಳಿ. ಏ ಹಂಗನ್ಬೇಡಪ್ಪ, ಏನಂತಾರಲ್ಲ ಮಳಿ ಬಂದ್ರೆ ಕೇಳಲ್ಲ, ಮಗ ಉಂಡ್ರೆ ಕೇಳಲ್ಲ ಅಂತಾರಲ್ಲ, ಹಂಗ ಮಳಿ ಬಂದ್ರೆ ಬೇಕಾದಷ್ಟು ಚಲೋನೇ ಆಗ್ತದೆ, ಮುಂದ್ ಬ್ಯಾಸಗಿರಿ ಆರಾಮ ಇರ್ತೀವಿ ನಾವು. ಅದಕ್ಕ ಒಟ್ಟ ಹೇಳ್ತೀನಿ ನೋಡಿ ಶೋಭಕ್ಕ, ಮಳಿಗೆ ಬೈಬಾರ್ದು. ಖರೇನೆ, ಹೌದೌದು, ಕಂಟಿನ್ಯೂಸ್ ಹತ್ತದ ಹತ್ತವಲ್ದಕ್ಕ, ಜೋರ್ ಬರ್ತ ಬರೋಲ್ದಕ್ಕ. ಹೌದು ಹೌದೌದು, ಅದ್ ಏನ್ ಬರ್ತಾ ಬರ್ತದ. ಖರೇನೆ, ಜೋರ್ ಮಳಿ ಬಂತಂದ್ರ ನಮ್ಮ ವಾಟರ್ ಟೇಬಲ್ ರಿಚಾರ್ಜ್, ಭೂಮಿಯೊಳಗ್ ನೀರ್ ಬರ್ತದಲ್ಲಪ್ಪ, ಭೂಮಿಗೆ ಬಾಯಿಗೆ ನೀರ್ ಬರ್ತದ, ಹೌದೌದು, ಹಳ್ಳ ಹರಿಬೇಕು. ಹೌದು, ನದಿ ಒಳಗ ಎಲ್ಲೋ ಡ್ಯಾಮ್ ನಾಗಿ ನೀರ್ ಬಿಟ್ಟು ಬಂದಿದ್ ನೀರ್ ಅಲ್ಲ ನಮ್ಗೆ. ಹೌದು, ಮಳಿ ಬಂದ್ ಏನ್ ನೀರ್ ಹರಿತು ನೋಡು, ಅವಾಗೇನ್ ಹಳ್ಳ ಕೊಳ್ಳ ತುಂಬತಾವ್ ನೋಡು, ಅದು ನಿಜವಾದ ಮಳಿ. ಆದ್ರ ಶಿವಾಗ ಇನ್ನೊಂದ್ ನಿಂಗೆ ಒಂದು ಮುಖ್ಯವಾದ ವಿಷಯ ಹೇಳ್ಬೇಕಂತ ಮಾಡಿ. ಏನಪ್ಪ ಅದು? ಮತ್ತೆ ಈಗ ಮಳಿ ಬರೋ ಟೈಮ್ ನಾಗ ಏನಾಗತ್ತ ಅಂತಂದ್ರ, ಈ ಕರೆಂಟ್ ಗೆ ಸಂಬಂಧಪಟ್ಟಂಗ, ವಿದ್ಯುತ್ ಸಂಬಂಧಪಟ್ಟ ಕೆಲವೊಂದಿಷ್ಟು ನಾವು ಎಚ್ಚರಿಕೆ ವಹಿಸ್ಬೇಕು. ಸಾಮಾನ್ಯ ನೋಡ್ತಿರ್ತೀವಿ, ಕರೆಂಟ್ ಬಂದ್ ಬಹಳ ವರ್ಷ ಆಯ್ತು, ಅದ್ರ ಜೊತೆಗೆ ಬಹಳ ವರ್ಷ ಬದುಕ್ಲಿಕ್ಕೆ, ಆದ್ರೂ ದುರ್ಘಟನೆಗಳಾಗದ ನೋಡ್ಲಿತ್ತೀವಿ. ಖರೇದ್ ರಾಜಣ್ಣ, ಎಷ್ಟು ತಿಳಿದು ತಿಳಿದು ಮತ್ತೆ ತಪ್ಪು ಮಾಡ್ತಿರ್ತದ ಮನುಷ್ಯ. ಹೌದಲ್ಲ, ಹಾ, ಮೊನ್ನೆ ಒಂದು ಘಟನೆ ಹೇಳಬೇಕಂದ್ರ ನೋಡ್ರಿ ರಾಜಣ್ಣ, ಕರೆಂಟ್ ಹೋಗಿತ್ತಪ್ಪ, ನೀರ್ ತುಂಬ್ಲಿಕ್ಕಂತ ವೈರ್ ಹಚ್ಚಿರ್ತಾರ ನೋಡು, ಮನೆಯಾಗ ಮೋಟರ್ ಹಚ್ಚಿ ನೀರ್ ತಗೋತಿರ್ತಾರ ನೋಡು, ಕರೆಂಟ್ ಹೋಗ್ಬಿಟ್ಟದ, ಇನ್ನೇನು ನೀರ್ ಬರವಲ್ದಾಗ್ಯದಲ್ಲ ಅಂತ ಅನ್ಕೊಂಡು ಅದು ಸ್ವಲ್ಪ ಎಲ್ಲೋ ಲೂಸ್ ಆಗಿತ್ತೋ ಏನಾಗಿತ್ತೇನೋ, ಅದು ಬಾಯಾಗ ಹಿಡಿದು ರಿಪೇರಿ ಮಾಡ್ಲಿಕ್ಕೆ, ವೈರ್ ತೆಗಿಲಿಕ್ಕೆ ತಗೋ, ಕರೆಂಟ್ ಪಕ್ ಅಂತ ಬರಬಾರ್ದಕ್ಕ ನೋಡ್ ನೋಡಾರ್ದ ಕಲಾಸ್ ಎಂತ ಅನಾಹುತ ಆಯ್ತಂತೆ ಅದು. ಅರೆ ಶಿವಕ್ಕ, ಇದು ಒಂದನೇ ಉದಾಹರಣೆ ಹೇಳಿದೆ. ಹೌದು, ಇಂತವು ಸಾಕಷ್ಟು ಉದಾಹರಣೆಗಳು ಸಿಗ್ತಾವ. ಖರೇನೆ, ನಮ್ ಎದ್ರೆ ಕಾಣಿಸ್ತದ ಅಂದ್ಮೇಲೆ ಬೇಕಾದಷ್ಟು ದಿನ ಇದ್ದ ಇರ್ತಾವ ನೋಡ್ಬ. ಇಲ್ಲ, ಇದು ಗುರ್ತಿದ್ದಿಲ್ಲ ಅವರಿಗೆ ಕರೆಂಟ್ ಹೊಡಿತದ ಅಂತೇಳಿ. ಎಲ್ಲರಿಗೂ ಗೊತ್ತದಲ್ಲಪ್ಪ, ಯಾವಾಗ ಕರೆಂಟ್ ಹೋಗ್ಯದಂದ್ಮೇಲೆ ಕರೆಂಟ್ ಯಾಕೆ ಕ್ಷಣದನ್ನು ಹೊಳೆ ಬರಬಹುದು. ಹೌದು, ಇದು ಗುರ್ತಿರುವಂತದ್ದು. ಇಷ್ಟು ನಾವು ನಿಷ್ಕಾಳಜಿ ಮಾಡ್ತೀವಿ ಅಂತಂದ್ರೆ ನಾವು ಅದಕ್ಕೆ ಬೆಲೆ ಕಟ್ಟಬೇಕ. ಅವ್ರು ತಮ್ಮ ಜೀವದ ಬೆಲೆ ಕಟ್ಟಿದ್ರು. ಹೌದೌದು, ಅದಕ್ಕೆ ಒಂದು ದುರ್ಘಟನೆ ಆದಾಗ ಅದರಿಂದ ನಾವು ಉಳಿದವರ ಕಲಿಬೇಕು, ಉಳಿದವರೆಲ್ಲರೂ ಕಲ್ಕೊಳ್ಬೇಕು, ಪಾಠ ಆಗಿಬಿಡ್ತದೆ, ಎಚ್ಚರಿಕೆ ವಹಿಸ್ಬೇಕ. ಖರೇನೆ, ನಾ ಅದೇ ನಿನಗೆ ಹೇಳಿಕೊಂಡಿದ್ದೆ, ಈ ಕರೆಂಟ್ ಏನದ ನೋಡು, ಕರೆಂಟ್ ಬಹಳ ಚಲೋ ಅದ, ಕರೆಂಟ್ ಇಲ್ಲದ ಬದುಕಲಿ. ಖರೇನೆ, ಎಷ್ಟು ಅನುಕೂಲ ಅದ ಅಷ್ಟು ಇದನ್ನು ಅದಪ್ಪ ಅದ್ರಲ್ಲಿ. ಅಂದ್ರೆ ನಾವು ನಿಷ್ಕಾಳಜಿ ಮಾಡಿದ್ವಿ, ಅದಕ್ಕೆ ಏನ್ ರೆಸ್ಪೆಕ್ಟ್ ಕೊಡ್ಬೇಕು, ರೆಸ್ಪೆಕ್ಟ್ ಕೊಡ್ಲಿಲ್ಲ ಖರೆ ಅಂತಂದ್ರೆ ಏನಾಗುತ್ತೆ ಅಂತಂದ್ರೆ, ನಾವು ನಮ್ಮ ಜೀವನ ಕಳ್ಕೋಬೇಕು, ಕಳ್ಕೊಳ್ಬೇಕಾಗ್ತದೆ, ಸಮಸ್ಯೆಗೆ ನಾವು ಒಳಗಾಗಬೇಕಾಗ್ತದೆ. ಫಸ್ಟ್ ಕೆಲಸ ಏನು ಅಂತಂದ್ರೆ, ನಮ್ಮೆಲ್ಲ ಮನೆಯೊಳಗೆ ಕರೆಂಟ್ ಅವ, ಹೌದು, ಅರ್ಥಿಂಗ್ ಅಂತಂದು ಮಾಡಿರ್ತಾರೆ. ಶುರು ನಾವು ಕರೆಂಟ್ ಮನೆಯಾಗ ತಗೊಳ್ಳೋ ಟೈಮ್ ಒಳಗ ಅರ್ಥಿಂಗ್ ಅಂತ ಮಾಡಿರ್ತಾರೆ, ಶಾಕ್ ಹೊಡಿಬಾರ್ದು ಅಂತ ಹೇಳಿ. ಅಲ್ಲ, ಹೆಚ್ಚಿನ ಕರೆಂಟ್ ಬಂತಂದ್ರೆ ಅಲ್ಲಿ ಇದಾಗ್ತದೆ, ಭೂಮಿ ಒಳಗೆ ಹೋಗ್ಬೇಕು ಅಂತ ಇರ್ತದೆ. ಇದನ್ನ ನಾವು ಮೇಲ ಮೇಲೆ ಚೆಕ್ ಮಾಡ್ತಾ ಇರ್ಬೇಕು, ನಮ್ಮ ಮನೆ ಅರ್ಥಿಂಗ್ ಕರೆಕ್ಟ್ ಅದನಾ ಇಲ್ಲ. ಇದನ್ನ ಎಷ್ಟು ಮಂದಿ ಮಾಡ್ತೀವಿ? ಇದು ಯಾರು ಮಾಡಂಗಿಲ್ಲ ಬಿಡಪ್ಪ, ಮನೆ ಕಟ್ಟ ಮುಂದಾಗ ಏನ್ ಮಾಡಿರ್ತಾರ ಮಾಡಿರ್ತಾರ, ಮುಗ್ದೋಯ್ತು, ಆಮೇಲೆ ಯಾರ ಲಕ್ಷ ಕೊಡ್ತಾರಪ್ಪ ಅದಕ್ಕೆ. ಇದು ನಾವು ಮಾಡ್ಬೇಕು, ಯಾಕಂತಂದ್ರೆ ಕೆಲವೊಂದ್ಸಲ ನೋಡಿ, ಏನು ಕರೆಂಟಿನ ಸಾಮಾನ್ಯ ಯೂಸ್ ಮಾಡ್ತಿರ್ತೀನಿ, ಒಮ್ಮೆ ಜನ್ನಂದ್ ಕರೆಂಟ್ ಹೊಡಿತು. ಹೌದೌದು, ಇದು ಒಂದು ಲಕ್ಷಣ ಅಂತ. ಏನಂತಂದ್ರ, ನಮ್ಮ ಅರ್ಥಿಂಗ್ ಬರಬರಲ್ಲ, ಮಿಕ್ಸಿ ಚಾಲು ಮಾಡಿರ್ತೀನಿ, ಮಿಕ್ಸಿಗೆ ಅವ ಜನ್ನಂದ್ ಬಂದ್ಬಿಡ್ತು, ಅರ್ಥಿಂಗ್ ನಾವು ಮೊದಲು ಚೆಕ್ ಮಾಡ್ಕೊಳ್ಬೇಕು. ಇದ್ರ ಜೊತೆಗೆ ನಮ್ಮ ಮನೆಗೆ ಏಸ್ ಕರೆಂಟ್ ಸಾಮಾನು ವಿದ್ಯುತ್ ಸಾಮಾನು ಉಪಕರಣಗಳು, ಮಿಕ್ಸಿ ಬರ್ತದ, ಆಮೇಲೆ ಇಸ್ತ್ರಿ ಬರ್ತದ, ಇಸ್ತ್ರಿ ಬರ್ತದ, ನೀರ್ ಕಾಯ್ಸೋದ್ ಬರ್ತದ, ನೀರ್ ಕಾಯ್ಸೋದ್ ಕರೆಂಟ್ ಒಲಿ ಬರ್ತಾವಲ್ಲ, ಹೌದು. ಇವೆಲ್ಲನೂ ನಾವು ಒಮ್ಮ ಹೊಸ ತಂದಿರ್ತೀವಿ, ಆಮೇಲೆ ಅದು ಕೆಡತನದ ಕಡೆ ನೋಡೋದಿಲ್ಲ, ನೋಡಂಗಿಲ್ಲ. ಖರೇನೆ, ಯಾವಾಗ ಅದು ಕೆಲಸ ನಿಂದ್ರಿಸ್ದ ನೋಡು ಅವಾಗ ಅದಕ್ಕೆ ಏನಾಗಿದೆ ಅಂತ ಅವಾಗ ಮಾತಾಡಿಸ್ತೀವಿ. ಖರೇನೆ, ಆದ್ರೆ ತಜ್ಞರು ಏನ್ ಹೇಳ್ತಾರ ಅಂತಂದ್ರೆ ಮೇಲೆ ಮೇಲೆ ನಾವು ಅದು ನೋಡ್ತಾ ಇರ್ಬೇಕು. ಆದ್ರೆ ಆರೋಗ್ಯ ಕರೆಕ್ಟ್ ಅದನ ಇಲ್ಲ, ಈಗ ವೈರ್ ಇರ್ತದ, ಕನೆಕ್ಷನ್ ಕರೆಕ್ಟ್ ಅದನ ಇಲ್ಲ, ಎಲ್ಲ ಲೂಸ್ ಆಗಿದೇನು, ಅಥವಾ ಎಲ್ಲರ ವೈರ್ ಇನ್ನೊಂದ್ ಕಡೆ ಹತ್ತಲಿತ್ತದೇನು, ಸ್ವಲ್ಪ ನಿಷ್ಕಾಳಜಿ ಆಯ್ತು ಅದು ಸೀದಾ ಕರೆಂಟ್ ನಮ್ಗೆ ಹತ್ತದ. ಹೌದು, ಯಾರು ಮುಟ್ಟಿರ್ತಾರ ಅವರಿಗೆ ಬಂದ್ಬಿಡ್ತದ, ಯೂಸ್ ಮಾಡೋರು ನಾವೇ. ಒಬ್ರಿಗೆ ಕರೆಂಟ್ ಹಿಡದಾದ್ಮೇಲೆ ಇನ್ನೊಬ್ರು ಬಿಡಿಸೋಲಿಕ್ ಹೋದ್ರೆ ಅವ್ರಿಗೂ ಹತ್ತದ, ಅದು ಅವ್ರಿಗಿಂತ ಹೆಚ್ಚಿಗೆ ಇವ್ರಿಗೆ ಹೊಡಿತದೆ. ಅದಕ್ಕೆ ಯಾವಾಗ್ಲೂ ಯಾವಾಗ್ಲೂ ಇನ್ನೊಬ್ರಿಗೆ ಕರೆಂಟ್ ಹತ್ತಿದಾಗ ಹಿಡಲಿಕ್ಕೆ ಹೋಗ್ಬಾರ್ದು, ಕೈಲಿಂದ ಹಿಡಿಬಾರ್ದು, ಕಟ್ಟಿಗೆ ತಗೊಂಡ ಇದು ಮಾಡ್ಬೇಕು, ಕಟ್ಟಿಗೆ ತಗೊಂಡು ಇದು ಮಾಡಿ ಅವ್ರಿಗೆ ಎಲ್ಲಿ ಯಾವ ಭಾಗದಾಗ ವೈರ್ ಹತ್ತಿರ್ತ ನೋಡು, ಆ ಭಾಗ ಬಿಡಿಸ್ಲಿಕ್ಕೆ ಪ್ರಯತ್ನ ಮಾಡ್ಬೇಕು, ಅಲ್ಲಿ ವೈರ್ ಇರ್ತ ನೋಡು, ಆ ವೈರಿಗೆ ಬಡದ್ ಬಿಡ್ಬೇಕು, ವೈರ್ ಕಟ್ಟ ಕೆಳಗೆ ಬಿಡ್ಬೇಕು. ಆ ರೀತಿ ನಾವು ಮಾಡಿದ್ರೆ ಅನಾಹುತ ಆಗೋದನ್ನ ತಪ್ಪಿಸ್ಬಹುದು. ಅದಕ್ಕೆ ಎಲ್ಲ ನಮ್ಮ ಮನೆಗಿರುವಂತ ಸಾಮಾನುಗಳನ್ನ ಏನಂತಂದ್ರೆ ನಿಯಮಿತವಾಗಿ ರೆಗ್ಯುಲರ್ ಆಗಿ ಚೆಕ್ ಮಾಡ್ಕೋತಿರ್ಬೇಕು. ಆಮೇಲೆ ಇನ್ನೊಂದ್ ಏನಂತಂದ್ರೆ ಈ ಸ್ಟ್ಯಾಂಡರ್ಡ್ ಸಾಮಾನನ್ನ ಉಪಯೋಗ ಮಾಡ್ಬೇಕು ಯಾವಾಗ್ಲೂ, ಗುಣಮಟ್ಟದ ಸಾಮಾನು. ಎಲ್ಲಾ ಕಡೆ ಏನಂತಂದ್ರೆ ಒರಿಜಿನಲ್, ಡೂಪ್ಲಿಕೇಟ್, ಸ್ಟ್ಯಾಂಡರ್ಡ್, ಸಬ್ ಸ್ಟ್ಯಾಂಡರ್ಡ್ ಇದೇ ಇರ್ತಾವ. ಒಂದ್ ಸೋಯಿ ಅದ ಅಂತ ಹೇಳಿ ತರಬಾರ್ದು, ಯಾಕಂತಂದ್ರೆ ನಾಲ್ಕು ರೊಕ್ಕ ಉಳಿಸ್ಲಿಕ್ಕೆ ಹೋಗಿ ಜೀವ ಜೀವ ಕಳ್ಕೊಂಡಂಗ ಆಗ್ತದ. ಹೌದು, ಅಪಾಯ ಮಾಡ್ಕೊಳ್ಬಾರ್ದು. ಆಮೇಲೆ ಮನೇನ ವೈರಿಂಗ್ ಮಾಡೋ ಟೈಮ್ ಒಳಗ ಪರ್ಮಿಟೆಡ್ ಕಾಂಟ್ರಾಕ್ಟರ್ಸ್ ಅಂತ ಇರ್ತಾರೆ, ಅಥರೈಸ್ಡ್ ಕಾಂಟ್ರಾಕ್ಟರ್ಸ್ ಅಂತ ಇರ್ತಾರೆ, ಅವ್ರ ಕಡೆಯಿಂದಲೇ ನಾವು ಮನೆಗೆ ವೈರಿಂಗ್ ಮಾಡಿಸ್ಬೇಕು. ಯಾಕಂತಂದ್ರ ನಮ್ಮ ಮನೆಗ್ ಏನು ಲೋಡ್ ಇರ್ತದ ಆ ಲೋಡ್ ಮೇಲೆ ವೈರ್ ಅನ್ನ ಹಾಕ್ಬೇಕಾಗ್ತದ. ಈಗ ಮನೆ ನಿಮ್ಗೆ ಎಸಿ ಅದ, ಫ್ರಿಡ್ಜ್ ಅದ, ಆಮೇಲೆ ಮಿಕ್ಸರ್ ಯೂಸ್ ಮಾಡ್ತೀವಿ, ಇಸ್ತ್ರಿ ಯೂಸ್ ಮಾಡ್ತೀವಿ, ಫ್ಯಾನ್ ಒಂದ್ ಹತ್ತದವ ಅಂತಂದ್ರ ಅದಕ್ಕೆ ತಕ್ಕಂಗ ಆ ಲೋಡ್ ಬಹಳ ಆಗ್ತಲ್ಲ. ಈಗ ಒಬ್ಬರ ಮನೆಗೆ ಒಂದ್ ಫ್ಯಾನ್ ಇದ್ದಿದ್ ಮತ್ತೆ ಬೇರೆ, ಒಂದ್ ಮನೆಗೆ ಹತ್ತು ಫ್ಯಾನ್ ಇದ್ದಿದ್ ಮತ್ತೆ ಬೇರೆ, ಹತ್ತು ಫ್ಯಾನಿಗೆ ಒಂದೇ ಫ್ಯಾನಿಗೆ ಒಂದೇ ಟೈಪ್ ವೈರ್ ತರ್ಲಿಕ್ಕೆ ಆಗುದಿಲ್ಲ, ಇದೆಲ್ಲ ನಾವು ವಿಚಾರ ಮಾಡಬಹುದು. ಅವ್ರಿಗೆ ಏನಾಗುತ್ತಂತಂದ್ರೆ ಅವ್ರು ಹೇಳ್ತಾರೆ, ಯಾಕಂದ್ರ ಬಗ್ಗೆ ಅವರು ಅಥರೈಸ್ಡ್ ಇರ್ತಾರೆ, ಅಂದ್ರೆ ಇಷ್ಟು ಫ್ಯಾನು, ಎಸಿ, ಫ್ರಿಡ್ಜ್ ಅಂತಂದ್ರೆ ಇಷ್ಟು ಲೋಡ್ ಬೇಕು, ಇಷ್ಟು ಲೋಡ್ ಬೇಕು ಅಂತ ಇಂಥ ವೈರ್ ನಾವು ಹಾಕಬೇಕು. ಯಾವ್ದೋ ಮಾರ್ಕೆಟ್ ನ ವೈರ್ ಕಲ್ತಾನಿವ ಹುಡುಗ ಸೋಯಿದಾಗ ಮಾಡ್ತಾನ ಅಂತ ಅನ್ನೋ ಹಂಗಿಲ್ಲ ಅನ್ನೋಂಗಿಲ್ಲ. ಈ ಕರೆಂಟ್ ಗೆ ಸಂಬಂಧಪಟ್ಟಾಗ ನಾವ್ ಎಷ್ಟು ಕಾಳಜಿ ತೋತಿ ನೋಡ್ಸೋಬೇಕ ಅಷ್ಟು ಕಡಿಮೆನೆ ಅಂತ ಅನ್ಬಹುದು. ಹೌದೌದು. ಮತ್ತೆ ಆಮೇಲೆ ನಮ್ಮ ರೈತರಿಗೆ ಸಂಬಂಧಪಟ್ಟಂಗೆ ಹೇಳ್ಬೇಕು ಅಂತಂದ್ರ ಬಹಳಷ್ಟು ನಮಗ ತಪ್ಪು ತಿಳುವಳಿಕೆ ಅದರ ಅಂತ ತಿಳ್ಕೋ, ಅಥವಾ ತಿಳಿದು ತಪ್ಪು ಮಾಡದೆ ಬಹಳ ಆಗ್ತದಪ್ಪ. ಯಾಕಂದ್ರೆ ನಮ್ ರೈತರ ಅಂತ ಅನ್ನೋದ ಅಷ್ಟೇ ಅಲ್ಲ, ಎಲ್ಲರಿಗೂ ಗೊತ್ತಿರ್ತದ ಇದು ಬಹಳ ಡೇಂಜರ್ ಅದ ಅಂತ ಹೇಳಿ, ಆದ್ರೂ ತಪ್ಪು ಮಾಡ್ತಿರ್ತೀವಿ, ಒಂದೊಂದ್ಸರ್ತೆ ಮರಿತೀವಿ. ಏ ಇಷ್ಟೇ ಅಲ್ಲ ತಗೋ ಅನ್ನಂಗಾಗಿರ್ತದ. ಈಗ ಹೇಳ್ಬೇಕಂತ ನೋಡಿ ಶೋಭಕ, ಕರೆಂಟ್ಗೆ ನಮ್ಮ ರೈತರಿಗೆ ಅವಿನಾಭಾವ ಸಂಬಂಧ. ಹೌದು, ಒಂದಿರ್ಲಾರ್ದು ಒಂದಿರ್ಲಿಕ್ಕೆ ಆಗೋದು, ಆಗಂಗಿಲ್ಲ. ಎಲ್ಲದಕ್ಕೂ ನಮ್ಗೆ ಕರೆಂಟ್ ಬೇಕೆ, ಬಾಯಿಗೆ ಬೇಕು, ಬೋರ್ವೆಲ್ಗೆ ಬೇಕು, ಎಲ್ಲಕ್ಕೆ ಬೇಕೆ. ಈಗ ಫಸ್ಟ್ ಟ್ರಾನ್ಸ್ಫಾರ್ಮರ್ ಇರ್ತಾವ ಹೊಲ್ದಾಗ, ಟ್ರಾನ್ಸ್ಫಾರ್ಮರ್ ಸುತ್ತಮುತ್ತ ಬೇಲಿ ಇರ್ತದೆ. ಆಮೇಲೆ ಎಲ್ಲ ಕಡೆನು ದೊಡ್ಡ ಊರಾಗಿರ್ಲಿ ಹಳ್ಳಿ ಊರಾಗಿರ್ಲಿ ಊರಾಗಿದ್ರು ಸಹಿತ ಬೇಲಿ ಹಾಕಿರ್ತಾರೆ. ಹೌದೌದು. ನಾವು ಆ ಬೇಲಿ ಮುಟ್ಟಬಾರ್ದು, ಯಾಕಂದ್ರೆ ಯಾವಾಗ ಕರೆಂಟ್ ಎಲ್ಲಿ ಲೀಕ್ ಆಗಿರ್ತೋ ಗುರುತಿರ್ಲ, ಅದ್ರ ಬಾಜು ನಾವು ಹೋಗ್ಬಾರ್ದು. ಅದ್ರೊಳಗೆ ನಮ್ಗೆ ಏನೇ ಕೆಲಸ ಮಾಡಿದ್ರು ನಾವ್ಯಾಕೆ ಮಾಡ್ಬೇಕು, ನಮ್ ಕೆಲಸ ಅಲ್ಲ ಅದು. ಹೌದು. ಆ ವಿದ್ಯುತ್ ಶಕ್ತಿ ಕಂಪನಿಯವ್ರಿಗೆ ಜಸ್ಕಮದಲ್ಲ ಗುಲ್ಬರ್ಗ ಅವ್ರಿಗೆಲ್ಲ ಹೇಳ್ಬೇಕು ನೋಡ್ರಿ, ಇಲ್ಲಿ ಹಿಂಗಾಗಿದೆ, ಫ್ಯೂಜ್ ಹೋಗಿರ್ತ, ನಾವು ಹೋಗಿ ಹಾಕೋಂಗಿಲ್ಲ, ಅವರೇ ಮಾಡ್ಬೇಕು. ಆಮೇಲೆ ಬೇಲಿಗೆ ಕುರಿ ಕಟ್ಟದಾಗ್ಲಿ, ಎತ್ ದನಗಳ ಕಟ್ಟದು, ಕರುಗಳ ಕಟ್ಟದು, ಇವು ಎಂದು ಅಲ್ಲೇ ಆನಿಸ್ಕೊಂಡು ಕೂಡದು ಎಂದು ಇವು ನಾವು ನೋಡ್ತಿರ್ತೀವಿ. ಆಮೇಲೆ ಇನ್ನೊಂದು ಒಳ ಕಸ ಒಗೆದು, ಯಾಕಂದ್ರೆ ಯಾವಾಗ ಎಲ್ಲಿ ಕರೆಂಟ್ ಹ್ಯಾಂಗ್ ಬರ್ತೋ ಗುರ್ತಿರ ಅದು ಮಳಗಲ್ಲ ಅಂತ ಇನ್ನು ಹೆಚ್ಚಿಗೆ ನೋಡುವ. ಖರೇನೆ, ಹಸಿಗಂತೂ ಜಲ್ದಿ ತಗೊಂಡ್ಬಿಡ್ತಲ್ಲಪ್ಪ, ತಗೊಂಡ್ಬಿಡು ಗುರ್ತಿರುವಂತದ. ಆಮೇಲೆ ಇನ್ನೊಂದು ಹೇಳ್ಬೇಕಂತಂದ್ರೆ ಗಿಡ ಇರ್ತದ ಹೊಲ್ದಾಗ, ಗಿಡದ ಮೇಲೆ ವೈರ್ ಹೋಗಿರ್ತದೆ, ಅದಂತೂ ಬಹಳ ಡೇಂಜರ್. ಗಿಡ ಕಟ್ ಮಾಡ್ಲಿಕ್ಕೆ ಅಲ್ಲಿ ನಿಂತು ಬಿಡೋದು. ಗಿಡ ಕಟ್ ಮಾಡ್ಲಿಕ್ಕೆ ನಿಂತಾಗ ನಾವು ಯಾ ಟೊಂಗಿ ಕಟ್ ಮಾಡ್ಲಿತ್ತೀವಿ, ಆ ಟೊಂಗಿ ಕೊನಿ ಎಲ್ಲದ, ನಾವ್ ಇಲ್ಲಿ ಕಟ್ ಮಾಡಿದ್ರೆ ಟೊಂಗಿ ಮ್ಯಾಲ ಹೇಳ್ತದ, ಏನ್ ಬಾಜು ಹೋಗ್ತದೋ, ಅದು ನಾವ್ ಈ ಕಡೆ ಕಟ್ ಮಾಡಿದ್ವಿ ಎಲ್ಲೋ ಟೊಂಗಿ ಇನ್ನೊಂದ್ ಕಡೆ ಬಿಡಿದ್ವಿ, ಅದ್ರ ಕರೆಂಟ್ ಬಂದ್ಬಿಡ್ತದೆ. ಅದಕ್ಕೆ ಗಿಡಗಳು ಕಟ್ ಮಾಡ್ಬೇಕು ಅಂತಂದ್ರೆ ಅವ್ರಿಗೆ ಹೇಳ್ಬೇಕು, ಅಲ್ಲಿ ಕರೆಂಟ್ ಸಪ್ಲೈ ಕಡಿಮೆ ಆಗ್ಬೇಕು, ಆದಷ್ಟು ಗಿಡಗಳು ಬೆಳಿಲಾರ್ದಂಗ್ ನೋಡ್ಕೋಬೇಕಪ್ಪ. ಒಂದು ನೋಡ್ಕೊಳ್ಬೇಕು, ಇನ್ನೊಂದು ಬೆಳೆದಿರ್ತಾವ. ಹೌದೌದು. ಗಿಡ ಕಟ್ ಮಾಡೋದಕ್ಕಿಂತ ಮೊದಲು ಕರೆಂಟ್ ಸಪ್ಲೈ ಅದ್ರೊಳಗೆ ಬಂದಾಗಿ ಆಮೇಲೆ ಗಿಡಗಳನ್ನ ಮ್ಯಾಲಿಂದ ಚಾಟ್ನಿ ಮಾಡಿ ಸಾಫ್ ಮಾಡಿಬಿಟ್ಟಿವಿ ಅಂತಂದ್ರೆ ನಡೀತದೆ. ಆಮೇಲೆ ಲೈಟಿನ ಕಂಬ ಇರ್ತವ, ಲೈಟಿನ ಕಂಬಕ್ಕೊಂದು ಇದ್ರ ವೈರ್ ಕಟ್ಟಿರ್ತಾರೆ, ಅರ್ಥಿಂಗ್ ವೈರ್. ಹೌದು. ಆರ್ ತಿಂಗಳವರೆಗೂ ನಾವು ದನಗಳು ಕಟ್ಟಬೇಕು. ಹೌದು. ಆಮೇಲೆ ಕೆಲವರು ಹೊಲದಾಗ ಕಂಬ ಇರ್ತದ ಅದ ಹಿಡ್ಕೊಂಡು ಮಾತಾಡ್ತಿರ್ತಾರೆ. ಹೌದು, ಆನಿಸ್ಕೊಂಡು ನಿಂತ್ಕೊಂಡು ಮಾತಾಡೋದು. ಅದಕ್ಕೆ ಅದ ಎಂತ ಮಾಡ್ಬಿಡುದು, ಅದಕ್ಕೇನು ಕಟ್ಲಿಕ್ಕೆ ಹೋಗ್ಬಾರ್ದು, ಅದ್ರ ಮೇಲೆ ಬಟ್ಟೆ ಹಾಕ್ಬಿಡುದು. ಅಷ್ಟಲ್ಲಪ್ಪ ರಜಣ, ಈಗ ದೊಡ್ಡ ದೊಡ್ಡ ಊರಾಗ ಬಟ್ಟೆ ಒಣಗಾಗ್ಲಿಕ್ಕೆ ಜಗನೇ ಇರಂಗಿಲ್ಲಪ್ಪ. ಕಂಬ ಬಂದಿರ್ತದ ನೋಡ, ಆ ಕಂಬಕ್ಕ ತಮ್ಮ ಮನೆಗೆ ಗಾಡಿಗೆ ಒಂದು ಮಳಿ ಹೊಡ್ಕೊಂಡ್ ಬಿಟ್ಟಿರ್ತಾರ, ಅಲ್ಲಿಗೆ ಅಲ್ಲಿಗೆ ವೈರ್ ಕಟ್ ಬಿಟ್ಟಿರ್ತಾರ, ಅದ್ರ ಮೇಲೆ ಬಟ್ಟೆ ಒಣಗ ಹಾಕಿಬಿಡ್ತಾರ. ಅದಕ್ಕ ಇಂತ ಕೆಲಸ ಎಂದ್ರೂ ಮಾಡ್ಬಾರ್ದು. ಆಮೇಲೆ ಇನ್ನೊಂದ್ ಹೇಳ್ತೀನಿ, ಈಗ ಹೊಲದಾಗ ಏನ್ರ ಕೆಲಸ ಇರ್ತದ, ಕಂಬ ಇರ್ತದ, ಕಂಬದ ಮೇಲೆ ಏನೋ ಮಾಡೋದಿರ್ತದ, ನಾವೇ ಎಂದ್ರೂ ತಪ್ಪಿನ ಕಂಬ ಏರ್ಬಾರ್ದು. ಮಾಡಂಗಿಲ್ ಬಿಡು ಬಹಳ ಮಂದಿ, ಆದ್ರೆ ನನಗೆ ಏನೋ ಗೊತ್ತದ ಅಂತ ಹೇಳಿ ಮಾಡ್ಲಿಕ್ಕೆ ಹೋಗ್ಬಾರ್ದು. ಕೆಲವ್ರು ಏನೋ ಏನಂಗ್ ಲೈಟಿಂದ ಎಲ್ಲ ಕುನ್ನದ್ರಿ ಅಂತ ಮ್ಯಾಲ ಅಂತದ್ದು ಏರ್ಲಿಕ್ಕೆ ಹೋಗ್ಬಾರ್ದು. ಆಮೇಲೆ ಇನ್ನೊಂದ್ ಏನ್ ಶೋಭಕ, ಮನ್ಯಾಗ ಒಂದ್ ಪಾಯಿಂಟ್ ಇರ್ತದ, ಈಗ ಮೊಬೈಲ್ ಬಾಳಿಗೆ ಮನೆಗೆ. ಹೌದು, ಎಷ್ಟ್ ಮಂದಿ ಇರ್ತಾರ ಅಷ್ಟ್ ಮಂದಿಗೆ ಇರ್ತಾವ, ಮತ್ತೊಂದೆರಡು ಹೆಚ್ಚಿಗೆ ಇರ್ತಾವ, ಒಂದೆರಡು ಹೆಚ್ಚಿಗೆ ಇರ್ತಾವ, ಎಲ್ಲರದು ರಾತ್ರಿ ಚಾರ್ಜ್ ಆಗ್ಬೇಕ. ಹೌದ್ ಹೌದು, ರಾತ್ರಿ ಇರೋದು ಎಲ್ಲರಿಗೂ ಒಂದೇ ಚಾರ್ಜ್ ಮಾಡ್ಬೇಕ, ಮೊಬೈಲ್ ಬಹಳ ಪಾಯಿಂಟ್ ಒಂದೇ ಅದ. ಹೌದ್ ಹೌದು, ಏನ್ ಮಾಡ್ತಿ, ತ್ರಿವಿ ಹಚ್ತಾರೆ, ಇಲ್ಲಿ ಸಮಸ್ಯೆ ಬಹಳ. ತ್ರಿವಿಗೆ ಮೂರು ಮೊಬೈಲ್ ಹಚ್ಚಿ ಬಿಡದಪ್ಪ, ಅದು ಒಂದೇ ಪಾಯಿಂಟ್ ಇಂದ ಅದಕ್ಕೆ ಇಷ್ಟೇ ಹೊರಗೆ ಎಳಿಲಿಕ್ಕೆ ಅಂತ ಒಂದು ಕೆಪಾಸಿಟಿ. ನಾವು ಮೂರ್ ಹಚ್ಚಿದಾಗ ಅದು ಹೆಚ್ಚಿ ಬರುದ, ಅವಾಗ ಯಾವಾಗ ಏನ್ ಸಮಸ್ಯೆ ಆಗುತ್ತೋ ಗೊತ್ತಿಲ್ಲ. ಕೆಲವೊಂದ್ಸಲ ವೋಲ್ಟೇಜ್ ಹೆಚ್ಚು ಬರ್ತದ, ಕೆಲವೊಂದ್ಸಲ ಕಡಿಮೆ ಬರ್ತದ, ಕೆಲವೊಂದ್ಸಲ ಕರೆಂಟ್ ಪಕ್ಕ ಅಂತ ಹೋಗ್ತಾ ಪಕ್ಕದ ಬರ್ತದ. ಹೌದ್ ಹೌದು, ಅವಾಗ ಅನಾಹುತ ಕೂಡ. ಅದಕ್ಕ ರಾತ್ರಿ ಮೊಬೈಲ್ ಚಾರ್ಜಿಗೆ ಹಚ್ಚಬಾರದು. ಇದು ಅಗ್ದಿ ಕರೆಕ್ಟ್ ಹೇಳ ನೋಡು, ಮುಂಜಾನೆ ಎದ್ದು ಕೂಡಲೇ ಹಚ್ಚರಿ, ಅಥವಾ ಒಂದ್ ಪಾಯಿಂಟ್ ಒಬ್ಬರೇ ಹಚ್ಚರಿ, ಒಬ್ಬರೇ ಹಚ್ಚರಿ, ಆಮೇಲೆ ರಾತ್ರಿ ಹಚ್ಚಂದು ಚಾರ್ಜ್ ಎಂದು ಮಲ್ಕೋಬಾರ. ಹೌದು, ಯಾಕಂದ್ರೆ ನಿದ್ದೆ ಹತ್ತು ಬಿಟ್ಟಿರ್ತದೆ, ತೆಗಿಲಿಕ್ಕೆ ಮರ್ತು ಬಿಡ್ತದ. ಆಮೇಲೆ ಯಾವಾಗ ಶಾರ್ಟ್ ಸರ್ಕ್ಯೂಟ್ ಆಗ್ತದೋ, ಯಾವಾಗ ಏನಾಗುತ್ತೋ ಗುರುತಿರುದಿಲ್ಲ, ನಾವು ಮಲಗಿರ್ತೀವಿ, ಏನೋ ಸಣ್ಣ ಉರಿ ಹತ್ತು. ಹೌದ್ ಹೌದು, ಏನೋ ಆಯ್ತು. ಆಮೇಲೆ ಈ ಗುಡುಗು ಮಿಂಚು ಚಾಲು ಇರ್ತದಲ್ಲಪ್ಪ, ಅವಾಗ ಬಹಳ ಸಮಸ್ಯೆ. ಆಮೇಲೆ ಚಾರ್ಜಿಂಗ್ ಮೊಬೈಲ್ ಸೋಫಾ ಮೇಲಾಗ್ಲಿ ಬಟ್ಟಿ ಮೇಲಾಗ್ಲಿ ಇಂತ ಕಡೆ ಇಟ್ಟು ಚಾರ್ಜ್ ಮಾಡ್ಬಾರ್ದು. ಹೌದಲ್ಲ, ಯಾಕಂದ್ರೆ ಅದ್ರಿಂದ ಶಾರ್ಟ್ ಸರ್ಕ್ಯೂಟ್ ಆಯ್ತು ಅಂದ್ರೆ ಸೀದಲ್ಲಿ ಉರಿ ಹತ್ತ ಚಾನ್ಸ್ ಇರ್ತದಲ್ಲ. ಸರಳಾಗಿ ಹತ್ತಿ ಬಿಡ್ತಾವ ಜಲ್ದಿ. ಇನ್ನೊಂದ್ ಪ್ರಶ್ನೆ ಕೇಳ್ತೇವೆ ಶೋಭಾ, ಏನದು ಇದ್ದ ಕರೆ ಕರೆ ಹೇಳ್ಬೇಕು. ಹೇಳ ಕೇಳ, ಸುಳ್ಳು ಹೇಳಂಗಿಲ್ಲ, ಸುಳ್ಳು ಆಡಂಗಿಲ್ಲಪ್ಪ, ಹೇಳಿ ನೀವು ಏನ್ ಕೇಳ. ರಾತ್ರಿ ಸುಳ್ಳಿನಿಂದ ನಮ್ಗೆ ಏನಾರ ಅನುಕೂಲ ಆಗ್ತಿತ್ತು ಅಂದ್ರೆ ಸುಳ್ಳಾಡ್ತೀವಪ್ಪ ಅಂತ ಇಲ್ಲ. ರಾತ್ರಿ ಮೊಬೈಲ್ ಎಲ್ಲಿ ಇಟ್ಕೊಂಡು ಮಲ್ಕೋ, ಎಲ್ಲಿ ಇಟ್ಕೊಂಡು ಮಲ್ಕೋತಿ ಅಂದ್ರೆ ಈಗ ಸುಳ್ಳಾಡ್ಲಿಕ್ ಬರಂಗಿಲ್ಲಪ್ಪ. ಇದನ್ನ ನಮ್ ತಲೆ ದಸಲ್ಲೇ ಇರ್ತದ ಅದು. ಇದು ನೀವು ಒಬ್ಬಕ್ಕಿನಲ್ಲ ಶೋಭಕ್ ಒಬ್ಬಕ್ಕಿನಲ್ಲ, ಸಾಮಾನ್ಯವಾಗಿ ಮಾಡುವಂತ ತಪ್ಪಂತಂದ್ರೆ ಮೊಬೈಲ್ ತಲೆ ದಿಂಬಿ ಕೆಳಗ ಸಮೀಪಿಟ್ಕೊಂಡು ಇದು ದೊಡ್ಡ ದೂರ ಇಟ್ಕೊ, ಅದನ್ನ ಸಾಕಷ್ಟು ರೇಡಿಯೇಷನ್ಸ್ ಬರ್ತಿರ್ತದೆ. ಆಮೇಲೆ ಅದು ವಿದ್ಯುತ್ ಉಪಕರಣ, ಅದನ್ನ ಒಂದು ಉಪಕರಣನೇ. ಹೌದೌದು, ಯಾವಾಗ ಅದ್ರೊಳಗೆ ಏನಾಗುತ್ತೋ ಯಾರಿಗೂ ಗೊತ್ತಿಲ್ಲ, ಆದ್ಮೇಲೆ ವಿಚಾರ ಮಾಡ್ತಾರೆ ಹಿಂಗಾಯ್ತು ಯಾಕಾಯ್ತು. ನಾವೇ ವಿಚಾರಿಸ್ಬೇಕು, ಅದಕ್ಕೆ ನಾವೇ ಅದಕ್ಕೆ ಎಕ್ಸ್ಪೆರಿಮೆಂಟ್ ಆಗ್ಬೇಕು. ಖರೇನೇ ಇದೆ, ಯಾಕೆ ಅಲ್ಲಿ ಇಟ್ಕೋತದ ಗೊತ್ತೇನ್ ರಜಣ, ರಾತ್ರಿ ನಿದ್ದೆ ಬರಂಗ್ ನೋಡ, ಅವ್ ಏನಾರ ಏನಾರ ನೋಡ್ಕೋತ ಕೂತ್ ಬಿಡದಪ್ಪ ಅದನ್ನ ನೋಡು. ಆಮೇಲೆ ನಿದ್ದೆ ಬಂದ ಕೂಡಲೇ ಅಲ್ಲೇ ಬಗಲಾಗಿ ಇಟ್ಬಿಡೋದು. ಗ್ಯಾರಂಟಿ ನಾ ಹೇಳ್ದೇನು, ನೀ ಎಲ್ಲಿ ತನಕ ಕೈಯಾಗ ಮೊಬೈಲ್ ಇರ್ತದ ನಿನ್ ನಿದ್ದೆ ಸನಿ ಬರುದಿಲ್ಲ. ಒಂದಕ್ಕೊಂದು ನಿದ್ದೆ ಬರ್ಲಾರ್ದಕ್ಕ ಮೊಬೈಲ್ ಕೈಯಾಗ ಬಂದಿರ್ತದೆ, ನಿದ್ದೆ ಬರ್ಲಾರ್ದಕ್ಕ ಮೊಬೈಲ್ ಕೈಯಾಗ ಬಂದಿರ್ತ, ಮೊಬೈಲ್ ಬಂದಿದ್ದಕ್ಕ ನಿದ್ದೆ ಬರುದಿಲ್ಲ. ಎರಡು ಒಂದಕ್ಕೊಂದು ನೇರವಾದ ಸಂಬಂಧವ. ಅದಕ್ಕ ಇವತ್ತಿಂದ ನೀವೊಂದ್ ಕೆಲಸ ಮಾಡು, ಏನಂತ ಯಾವಾಗ ನೀವ್ ಮಲ್ಕೋಬೇಕಂತ ನೋಡು, ಮೊಬೈಲ್ ಒಂದ್ ನಾಲ್ಕ್ ಫೀಟ್ ದೂರ ಇಟ್ಟು ಕಣ್ಣು ಮುಚ್ಚಿ ಮಲ್ಕೊಂಡ್ಬಿಡು. ಹೌದಾ, ತಾನೇ ನಿದ್ದೆ ಬರ್ತದ ಒಂದ್ ದಿವಸಕ್ಕಂತಲ್ಲ, ಒಂದ್ ಹದಿನೈದು ಇಪ್ಪತ್ತು ದಿವಸ ಒಂದ್ ತಿಂಗಳ ಪ್ರಾಕ್ಟೀಸ್ ಆಗ್ಬೇಕು, ರೂಢಿ ಆಯ್ತಲ್ಲೋ, ತಾನೇ ನಿದ್ದೆ ಬರ್ತದ. ಯಾಕಂತಂದ್ರ ಶೋಕ್ ಯಾಕೆ ಹೇಳಿತೀನಿ ಮಾತಂದ್ರ, ಯಾವಾಗ ನೀ ಅದ್ರೊಳಗೆ ನೋಡ್ಲಿಕ್ಕೆ ಹೋಗ್ದೆ, ನಿಂಗೆ ಇಂಟ್ರೆಸ್ಟ್ ಇರೋಂತ ಏನೋ ಮೆಸೇಜೋ ಫೋಟೋನೋ ವಿಡಿಯೋನೋ ಬಂದಿರ್ತದ. ಯಾವಾಗ ನಮಗ್ ಇಂಟ್ರೆಸ್ಟ್ ಇರ್ತದ ಅವಾಗ ಏನಾಗುತ್ತೆ, ಎಚ್ಚರ ಫುಲ್ ಇಂಟ್ರೆಸ್ಟ್ ನೋಡ್ಲಿಕ್ಕೆ ಹೋಗ್ತೀವಿ. ರಾತ್ರಿದಾಗ್ಲೋದು ನೆನಪಿರೋದಿಲ್ಲ, ಇಲ್ಲ ಇಲ್ಲ ಗೊತ್ತೇ ಆಗಂಗಿಲ್ಲ, ಅದು ಮತ್ತೆ ಯಾವಾಗ ನಿದ್ದೆ ಬರ್ಬೇಕು ಗೊತ್ತೇ ಆಗಂಗಿಲ್ಲ, ಬೆಳಗ್ಗೆ ಆಗ್ತದ, ಬೆಳಗ್ಗೆ ಆಗಿರ್ತದ ಒಂದ ಸರ್ತೆ. ಹೌದಿಲ್ಲ, ಅದಕ್ಕ ಇನ್ನು ಮುಂದೆ ಶೋಭಕ್ ಮಾತ್ರ ಹಿಂಗ್ ಮಾಡಂಗಿಲ್ಲ. ಆಯ್ತಪ್ಪ ಮಾಡಂಗಿಲ್ಲ ತಗೋ ಇನ್ಮೇಲೆ ಹಂಗಾದ್ರೆ. ಅದಕ್ಕೆ ಈ ಕರೆಂಟಿಂಗ್ ಸಂಬಂಧಪಟ್ಟಂಗೆ ಶೋಭಕ, ನಾವ್ ಎಷ್ಟು ಕಾಳಜಿ ತಗೋತೀವಿ ನೋಡ್ರಿ. ಹೌದೌದು, ಅಷ್ಟು ಕಡಿಮೆ ಅಂತ ಹೇಳ್ಬಹುದು. ಹೌದು, ಯಾಕಂತಂದ್ರೆ ಅದು ಸೀದಾ ನಮ್ ಜೀವಕ್ಕೆ ಅಪಾಯ, ಅಲ್ಲಿ ಏನು ಟೈಮ್ ಇರೋದಿಲ್ಲ, ಏನು ಹಾ ಅನ್ನೋದ್ರಾಗೆ ಮುಗಿದ ಹೋಗ್ಬಿಡ್ತದಪ್ಪ, ಏನಾಗ್ಯದ ಅಂತ ತಿಳ್ಕೊಳ್ಳೋದ್ರಾಗಿಂದ ಮುಗಿದ ಹೋಗ್ತಾರೆ ಕ್ಷಣದಾಗ. ಆಮೇಲೆ ಇನ್ನೊಂದು, ಮನೆಯೊಳಗ ಈ ವೈರ್ ಕಟ್ ಆಗಿರ್ತ, ಹಳಿ ವೈರ್ ಇರ್ತ, ಇನ್ನೊಂದ್ ಎಲ್ಲಿಂದೋ ವೈರ್ ತಂದ ಎಲ್ಲೋ ಲೈಟ್ ಹಾಕಿರ್ತ, ಎಲ್ಲಿಂದೋ ಇನ್ನೊಂದ್ ಮನೆ ಇನ್ನೊಬ್ಬರ ಮನೆಗೆ ವೈರ್ ಕೊಟ್ಟಿರ್ತ, ಹಿಂದೆ ಕೊಟ್ಟಿಗೆ ಲೈಟ್ ಹಾಕಿರ್ತ, ಅಥವಾ ಯಾವುದೋ ಒಂದ್ ವೈರ್ ತಂದ ಎಲ್ಲಿಗೋ ಕೊಟ್ಟಿರ್ತ, ಇವೆಂದು ಮಾಡ್ಬೇಕು. ಆಮೇಲೆ ಹಳ್ಳಿ ಊರಾಗ ಇನ್ನೊಂದ್ ರಜಣ, ಮನಿ ಬಲ್ಲಿ ಒಂದ್ ಕಂಬ ಇರ್ತದ, ಕೊಕ್ಕೆ ಕೊಕ್ಕೆ ಹಾಕಿ ಬಿಡ್ತಾರ ನೋಡ, ಇದಂತೂ ಬಹಳ ಡೇಂಜರ್. ಬಹಳ ಮಂದಿ ನೋಡಿ ನಾನು. ಆಮೇಲೆ ಕಾನೂನು ಪ್ರಕಾರದ ಅಪರಾಧ, ಅಪರಾಧನೇ ಆಗ್ತದೆ. ಆಮೇಲೆ ಅಪರಾಧ ಒಂದು, ಆಮೇಲೆ ಏನ್ರಾದ್ರೆ ಅದು ದೊಡ್ಡದ. ಅವ ಮುಂದೆ ಜೀವ ಹೋದ್ರ ಮುಂದೆ ಏನಿಲ್ಲಲ್ಲ, ಹೌದು, ಏನು ಆಗಂಗಿಲ್ಲ. ಅದಕ್ಕ ಅದು ಡೇಂಜರ್, ಕೊಕ್ಕೆ ಹಾಕೋದು ಡೇಂಜರ್. ಹೌದು, ಅದು ಎದಕ್ಕ ನಾವು ಹೋಗಿ ವೈರಿಗ್ ಹಾಕ್ಲಿತ್ತೀವಿ, ಅದ್ರ ಕರೆಂಟ್ ಹರಿಲಿತ್ತದ, ಎಷ್ಟು ಡೇಂಜರು. ಏನು ಆಯ್ತು ಅಂದ್ರೆ ಏನು ಮಾಡ್ಲಿಕ್ಕೆ ಆಗುದಿಲ್ಲ. ಅದಕ್ಕ ಇಂಥವನ್ನ ನಮ್ಮ ಸಾರ್ವಜನಿಕರು, ನಮ್ಮ ರೈತರು, ನಾವೆಲ್ಲರೂ ಇದ್ರ ಬಗ್ಗೆ ಸ್ವಲ್ಪ ತಿಳುವಳಿಕೆ ತಿಳ್ಕೊಂಡು ಮಾಹಿತಿ ಮಾಡಿಕೊಂಡು ನಾವೆಲ್ಲ ಮಾಡಿದ್ರೆ ನಮ್ಮ ಜೀವನ ಸರಳ ಆಗ್ತದೆ, ಒಳ್ಳೆ ಜೀವನ ಅದ. ಹೌದೌದು, ಜೀವನವನ್ನು ಸುಖಮವಾಗಿ ಮಾಡ್ಕೊಳ್ಬೇಕು, ಖುಷಿಲಿಂದ ಇರ್ಬೇಕು, ಇನ್ನೊಬ್ರಿಗೆ ಖುಷಿ ಕೊಡ್ಬೇಕು, ಮತ್ತೊಬ್ರಿಗೆ ಖುಷಿ ತಗೋಬೇಕು. ಮೊದಲು ನಾವು ಖುಷಿ ಕೊಡ್ಬೇಕು. ಖರೇನೆ, ಸುಂದರ ಪ್ರಪಂಚದ ಇದು, ಎಷ್ಟು ನೋಡಿದಷ್ಟು ತಣಿಲಾರದಷ್ಟು ಕಣ್ಣು ಸರಿ ಹೋಗಂಗಿಲ್ಲ, ಮನಸ್ಸು ತೃಪ್ತಿ ಆಗಂಗಿಲ್ಲ. ಅಂತ ಒಂದು ನಿಸರ್ಗ ನೋಡುವಂತದ್ದು, ನಿಸರ್ಗದ ಜೊತೆಗೆ ಬಾಳುವಂತಹದ್ದು ಎಲ್ಲ ನಾವು ಕಳ್ಕೊಳ್ಬೇಕಾಗ್ತದೆ, ಒಂದೇ ಒಂದು ಕ್ಷಣ ಮರ್ತೀವಿ ಅಂತಂದ್ರೆ. ಅದಕ್ಕೆ ಯಾರು ಹಂಗ್ ಮಾಡ್ಲಿಕ್ಕೆ ಇನ್ ಮ್ಯಾಲಾರ ಒಂದ್ ಸ್ವಲ್ಪ ಪ್ರಯತ್ನ ಮಾಡ್ಬೇಕು, ವಿಚಾರ ಮಾಡಿ ಅಂತ ನಂದಿದು. ಮತ್ತೆ ನೀ ಏನ್ ವಿಚಾರ ಮಾಡ್ಲಿತ್ತಿ? ನಾ ಏನ್ ಇವತ್ತಿಂದ ಮತ್ತೆ ಮೊಬೈಲ್ ಇಟ್ಕೋಬೇಡ ಅಂತ ಹೇಳಿಯಲ್ಲ ನೀನ್. ಹೌದಲ್ಲ, ಹೌದಲ್ಲ, ಇಟ್ಕೊಳಂಗಿಲ್ಲ ಇವತ್ತಿನಿಂದ. ಆಯ್ತಂದ್ರೆ ಇದುವರೆಗೂ ಗ್ರಾಮೀಣ ಕುಟುಂಬದವರಿಗೆ ಸಲಹೆಗಳನ್ನ ಕೇಳಿದ್ರಿ. ಈಗ ಕೇಳಿ ರಾಣಿ ಎನ್ ಬಂಡಗಾರ್ ಮತ್ತು ಸಂಗಡಿಗರಿಂದ ಡೊಳ್ಳಿನ ಪದ. ಏಳವ್ವ ತಾಯಿ ಕನ್ನವ್ವ ಮಾಳಪ್ಪ ಕರವುದು ಕೊಂಡಾನ ಹೋವ. ಏಳವ್ವ ತಾಯಿ ಕನ್ನವ್ವ ಮಗ ಬಂದ ನೇಳವ್ವ ಮಾಡಪ್ಪ ತರಬಡ್ಕೊಂಡ ಯಾಕ ಬಂದಿರಿ ನನ್ನ ಸಿಸುವ ಹಾಲಗಲ್ಲ ಅವಳದ ತೊಟ್ಟಿ ಬಾಡ್ಯಾವಾ